6:50 ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ. ಆಕಾಶವಾಣಿ ಮೈಸೂರು FM 100.6. ಕೃಷಿ ರಂಗ ನಮ್ಮೆಲ್ಲ ಆತ್ಮೀಯ ರೈತ ಬಾಂಧವರಿಗೆ ನಮಸ್ಕಾರ. ಇವತ್ತಿನ ಕೃಷಿ ರಂಗ ಕಾರ್ಯಕ್ರಮಕ್ಕೆ ಸ್ವಾಗತ. ರೈತ ಬಾಂಧವರೇ, ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ ಮೊದಲಿಗೆ ಸಾಪ್ತಾಹಿಕ ಸರಣಿ ತೋರಣ ಹೋರಣ, ಆನಂತರ ಕೃಷಿ ದರ್ಪಣ, ವಾರದ ಕೃಷಿ ರಂಗ ಕಿಸಾನ್ ವಾಣಿ ಕಾರ್ಯಕ್ರಮಗಳ ಪರಿಚಯವನ್ನು ಮಾಡಿಕೊಳ್ಳುವಿರಿ. ತೋರಣ ಹೋರಣ ಪ್ರಾಯೋಜಿತ ಕಾರ್ಯಕ್ರಮ. ಈ ಕಾರ್ಯಕ್ರಮದ ಪ್ರಾಯೋಜಕರು ತೋಟಗಾರಿಕೆ ಇಲಾಖೆ, ಜಿಲ್ಲಾ ಪಂಚಾಯತ್ ಮಂಡ್ಯ. ಭಾಗವಹಿಸುತ್ತಿದ್ದಾರೆ ಮಂಡ್ಯ ಜಿಲ್ಲೆಯ ತೋಟಗಾರಿಕೆ ಇಲಾಖೆಯಲ್ಲಿ ಉಪನಿರ್ದೇಶಕರಾಗಿರುವ ಡಿ ಮಂಜುನಾಥ್, ಅಲ್ಲ ಈ ಮಳೆ ಶುರು ಆಗೈತೆ, ಬತ್ತಿಯೋ ಇಲ್ವೋ ಅನ್ಕೊಂಡಿದ್ದೆ. ನೋಡಿದ್ರೆ ಪರವಾಗಿಲ್ಲ, ಬಂದಿದೀಯ. ಮಳೆಯೋಗೂ ನಮ್ಗೂ ಒಂಥರ ಅವಿನಭವ ಸಂಬಂಧ ಇದ್ದಂಗೆ ಕಣಪ್ಪ. ಓ, ತಿಳ್ಕೋಬೇಕು ಬಿಡು. ಮತ್ತೆ ಇನ್ನೇನ್ ಸಮಾಚಾರ? ಸಮಾಚಾರ ಏನ್ ಬತ್ತೋ? ಸರಿ, ಅದೇ ಹೇಳ್ಬೇಕಲ್ಲ. ಅದ್ಯಾಕೆ ಒಬ್ಬನೇ ಬಂದಿದಿ? ಇನ್ನೇನ್ ಮಾಡಾಗ? ಅಲ್ಲ ಕಣಪ್ಪ, ಎಲ್ಲೋದ ಚಂಕ್ರಣ್ಣ. ಆಯ್, ಅವನ್ ಕಥಾ ಕಟ್ಕೊ ನೀನು. ಯಾಕೆ? ಅದೆಲ್ಲೋ ಮಂಡ್ಯದ ಹತ್ರ ಅದ್ ಯಾರ್ದೋ ಅವ್ರ ಸಂಬಂಧಿಕರ ಜಮೀನಲ್ಲಿ ಅಡ್ಕ ಹಾಕ್ಸ್ಬಿಟ್ ಬತ್ತೀನಿ ಅಂತ ಹೋಗೋಣ. ಈಗ ನಾನು ಬರ್ತಾ ನಿನ್ನೆ ನೆನೆಸ್ಕೊಂಡ್ ಬಂದೆ. ಯಾಕಪ್ಪ? ಅಲ್ಲಿ ನೋಡು, ಮಡಗಿವಿನಿ. ಓಹೋಹೋ, ಏನ್ ಇಷ್ಟೊಂದ್ ತಂದ್ಬಿಟ್ಟಿದ್ಯೇ? ಹಂಗಲ್ಲ, ಪಕ್ಕದಲ್ಲಿ ನೋಡಪ್ಪ. ನೋಡ್ದೆ? ಏನಪ್ಪ ಅದು, ಏನೋ ಮಾತಾಡ್ತಾ ಇದ್ದೀರಾ? ಹೊಸ ಛತ್ರಿ ಹಿಡ್ಕೊಂಡ್ ಬಂದೆ ಇವತ್ತು, ಅದಕ್ಕೆ ನೋಡ್ಲಿ ಖುಷಿ ಪಡ್ಲಿ ಅಂತ ಹೇಳ್ತಾ ಇವ್ನಿ. ಅಲ್ಲ, ಅವತ್ತು ಕೊಟ್ನಲ್ಲ ನಮ್ಗೆ ರಾಜಣ್ಣ ಛತ್ರಿನ. ಅದೇ ಛತ್ರಿ ವಿಷಯ ಹೇಳ್ತಿದ್ಯ ನೀನು? ನಾನಿಲ್ಲ, ಅಡಕೆ ಗಿಡಗಳು ಮಡಗಿದಲ್ಲ, ಅದನ್ನೇನು ನೋಡ್ತಾ ಇದ್ದೀನಿ ನಾನು. ಅಡಕೆ ಗಿಡ ನಮ್ದಲ್ಲ, ಇವ್ರ ಯಜಮಾನಪ್ಪ ತಂದಿರೋದು. ಸರಿ ಬಿಡೋ, ತೆಗೆ. ನಮ್ಮ ಬಾಗ್ಲಲ್ಲ ಅದ್ಯಾಕಿಟ್ಟ ಸುಬ್ಬಣ್ಣ? ಛತ್ರಿ ವಿಷಯ ಏನಪ್ಪ? ಹಂಗಲ್ಲ, ನೀನ್ ನೋಡ್ಲಿ ಅಂತ ತಂದಿದ್ದೀನಿ. ಅಲ್ಲ, ನೀ ಛತ್ರಿ ಅಂದ ತಕ್ಷಣ ಯಾರನ್ ಜ್ಞಾಪಿಸ್ಕೋಬೇಕು? ಶಂಕರಣ್ಣ ಛತ್ರಿ ಕೊಟ್ಟಿಲ್ಲ ಅಂತ ನೀ ಜ್ಞಾಪಿಸ್ಕೋಬೇಕು. ಅವ್ ಬರ್ದೇ ಇರೋದಕ್ ನಾ ತಂದು ಕೊಟ್ಟಿದೀನಿ. ನೀನ್ ಅದನ್ನು ಗೊತ್ತಿಲ್ವಲ್ಲ, ಇನ್ನು ಬಂದ್ರೆ ಅದನ್ನ ಎತ್ಕೋಯ್ತಾನ ನೋಡಿ. ಅಲ್ಲ ಕಣಪ್ಪ, ಈಗ ಮಳೆ ಬರ್ತದೆ, ಮತ್ತೆ ಈಗ ಹಳೆ ಛತ್ರಿನ ನೀವು ಕಿತ್ಕೊಂಡು ಹೋದ್ರಿ. ಹೊಸ ಛತ್ರಿ ಕೊಟ್ಟಿದೀರ, ಅದನ್ನ ಖುಷಿಯಾಗಿ ತಂದಿವ್ನಿ. ಅದಕ್ಕೂ ನೀವು ಬೇಡ ಅಂದ್ರೆ ನಾನೇನ್ ಮಾಡ್ಬೇಕು? ಬೇಡ ಅಂದ ನಾನು, ಈಗೇನ್ ಛತ್ರಿ ಇಟ್ಕೊಂಡೆ ಕೂತ್ಕಪ್ಪ, ಅದಕ್ಕೇನೆ ಹಿಂಗಲ್ಲ, ಈಗೇನ್ ಬೇಡ. ಹೋಗುವಾಗ ನೋಡವ, ಮಳೆ ನಿಂತದೆ. ವಸಿ ಕಮಲಕ್ಕ, ಏನಲ್ಲ ಈ ಅಡಕೆ ಗಿಡ ಯಾರ್ ತಂದ್ರು? ನಮ್ಮ ಯಜಮಾನಪ್ಪ ತಂದಿರೋದು. ಹೌದಾ? ಯಾಕೆ ತೋಟದಲ್ಲಿ ನೆಡುವ, ಎಲ್ಲಾರು ನೆಡ್ತಾವ್ರೆ ಅಂದ್ರು. ಈಗ ನಿಮ್ ತೋಟದಂಗ್ ನೆಡಬಹುದು ಬಿಡು, ಏನ್ ತೊಂದ್ರೆ ಇಲ್ಲ. ಯಾಕೆ ಹೇಳ್ತಾ ಇವಿನಿ ಅಂದ್ರೆ, ರಾಜಣ್ಣ ವಿಷಯ ಐತೆ. ಏನಪ್ಪ ಅದು? ಮೊನ್ನೆದು ಒಂದು 5ನೇ ಕಾರ್ಯಕ್ರಮ ಮಡಗಿದ್ರು ತೋಟಗಾರಿಕೆ ಇಲಾಖೆದು. ಅವರು ಪ್ರತಿ ವಾರನು ಮಡಗ್ತಾವ್ರೆ. ನಾನು ರುಚಿ ಕಂಡಿದೀನಲ್ವಾ, ಈಗ ಮೊಬೈಲು ಐತೆ, ಅಲ್ಲಿ ಹೋದ್ರೆ ನಮ್ಗೆ ಟೈಮ್ ವೇಸ್ಟ್ ಏನ್ ಆಗಕ್ಕಿಲ್ಲ, ಬೇಕಾದ ವಿಚಾರ ತಿಳ್ಕೊಬಹುದು, ರೆಕಾರ್ಡ್ ಮಾಡ್ಕೋಬಹುದು ಅಂತ ಹೋಗಿದ್ದೆ. ಹಿಂಗೆ ಕೆಲವು ರೈತರು ನಾವು ಹೊಸಿ ಅಡಕೆ ಮಾಡ್ಬೇಕು ಅಂತಿದೀವಿ ಅಂತ ಹೇಳಿದ್ರು. ಅದಕ್ಕೆ ಉಪನಿರ್ದೇಶಕರು ಮಂಜುನಾಥ್ ಅವರು ಕೆಲವು ವಿಚಾರಗಳೈತೆ, ನಾವು ಹೇಳ್ಕೊಡೋದೈತೆ, ಕೂತ್ಕೊಳ್ಳಿ ಅಂತೇಳಿ ಅವರು ಉಪನ್ಯಾಸ ಶುರು ಮಾಡಿದ್ರು. ಹೊಸ ಕೇಳ್ಬಿಡು, ಆಮೇಲೆ ನಿಂದ ಏನಾದ್ರು ಪ್ರಶ್ನೆ ಇದ್ರೆ. ಹಂಗಾರೀಗ ನನ್ ಪ್ರಶ್ನೆಗೂ ಉತ್ತರ ಸಿಗ್ತದೆ. ಈಗ ಈಗ ಕಮಲಕ್ಕ ಅವ್ರಿಗೂ ಉಪಯೋಗ ಆಯ್ತದೆ. ಈಗ ಅದೆಲ್ಲ ಜಮೀನ್ಲಿ ಹಾಕ್ಸ್ಬಿಟ್ ಬತ್ತೀನಿ ತಗೊಂಡ್ಲ, ಅವ್ರ ನೆಂಟ್ರ ಜಮೀನ್ಗೆ, ಅವನಿಗೂ ಅನುಕೂಲ ಆಯ್ತದೆ. ಈಗ ತಿಳ್ಕೊಳಪ್ಪ, ಅದ್ರಲ್ಲಿ ಒಂದ್ ಹೊಸ ವಿಷಯ ಐತೆ. ಕಮಲಕ್ಕಂಗ್ ಏನ್ ತೊಂದ್ರೆ ಇಲ್ಲ, ಕಮಲಕ್ಕ ಮತ್ತೆ ಕಮಲಕ್ಕನ ಯಜಮಾನಪ್ಪ ಅಡಕೆ ಗಿಡ ಹಾಕ್ಬೋದು. ಈ ಶಂಕರಣ್ಣಂದು ತೊಂದ್ರೆ ಅಂದಿಯ? ತೊಂದ್ರೆ ಹೊಸಿ ಕೇಳು, ಕಾರ್ಯಕ್ರಮ ಕೇಳ್ ನಿಂಗ್. ಎಲ್ರಿಗೂ ನಮಸ್ಕಾರ, ನಾನು ಮಂಜುನಾಥ್ ಅಂತ, ಉಪನಿರ್ದೇಶಕರು ತೋಟಗಾರಿಕೆ ಇಲಾಖೆ ಮಂಡ್ಯ ಜಿಲ್ಲೆ. ಈ ದಿನ ಮುಂಗಾರು ಋತುಮಾನ ಆರಂಭವಾಗಿರುವ ಹಿನ್ನೆಲೆಯಲ್ಲಿ ಜಿಲ್ಲೆಯಲ್ಲಿ ತೋಟಗಾರಿಕೆ ಬೆಳೆಗಳಿಗೆ ಸಂಬಂಧಪಟ್ಟಂತೆ ರೈತರಿಗೆ ಬೇಕಾಗಿರುವ ಪ್ರಮುಖ ಮಾಹಿತಿಗಳ ಬಗ್ಗೆ ತಾಂತ್ರಿಕ ಮಾಹಿತಿಯನ್ನು ಹಂಚಿಕೊಳ್ಳಿಕ್ಕೆ ಬಯಸ್ತೇನೆ. ಅದರಲ್ಲಿ ಬಹಳ ಮುಖ್ಯವಾಗಿ 5 ವಿಷಯಗಳನ್ನ ಈಗ ನಾವು ಪ್ರಸ್ತಾಪ ಮಾಡುವರಿದ್ದೇವೆ. ಮೊದಲನೇದಾಗಿ ಜಿಲ್ಲೆನಲ್ಲಿ ಬಹಳಷ್ಟು ರೈತರು ಅಡಿಕೆ ಬೆಳೆ ಬೇಸಾಯ ಬಗ್ಗೆ ಆಕರ್ಷಿತರಾಗ್ತಿರೋದ್ರ ಬಗ್ಗೆ, ಅದರ ಸಾಧಕ ಬಾಧಕಗಳ ಬಗ್ಗೆ ಒಂದೆರಡು ಮೂರು ಪ್ರಮುಖ ಮಾಹಿತಿಗಳನ್ನ ನೀಡಬೇಕು ಅಂತ ಬಯಸ್ತೇನೆ. ಅದರ ಜೊತೆಗೆ ತೆಂಗು ಬೆಳೆನಲ್ಲಿ ಬಹು ಬೆಳೆ ಬೇಸಾಯ ಪದ್ಧತಿ ಯಾವ ರೀತಿ ಮಾಡಬೇಕು, ಅದರಿಂದ ಏನ್ ಲಾಭ ಅನ್ನೋದ್ರ ಬಗ್ಗೆ, ನಾವು ಯಾವ ರೀತಿ ತೆಂಗು ಬೇಸಾಯ ಮಾಡ್ತಾ ಇದೀವಿ, ಜೊತೆಗೆ ಅದನ್ನ ಬಹು ಬೆಳೆ ಬೇಸಾಯ ಪದ್ಧತಿಯಾಗಿ ಯಾವ ರೀತಿ ಅದನ್ನ ಬದಲಾವಣೆ ಮಾಡಿಕೊಂಡ್ರೆ ರೈತರಿಗೆ ಮತ್ತು ಇನ್ನಷ್ಟು ಹೆಚ್ಚಿನ ಅನುಕೂಲ ಮತ್ತು ಆರ್ಥಿಕವಾಗಿ ಲಾಭದಾಯಕ ಆಗುತ್ತೆ ಅನ್ನೋದ್ರ ಬಗ್ಗೆ ಮಾತಾಡೋಣ. ಅದ್ರ ಜೊತೆಗೆ ರಾಷ್ಟ್ರೀಯ ಕೃಷಿ ವಿಕಾಸ ಯೋಜನೆ ಇಲ್ಲಿ ತೋಟಗಾರಿಕೆಯಲ್ಲಿ ಯಾಂತ್ರೀಕರಣದಲ್ಲಿ ಏನೇನು ಸೌಲಭ್ಯಗಳು ಇಲಾಖೆ ಮೂಲಕ ಸಿಗುತ್ತೆ ಅದ್ರ ಬಗ್ಗೆ ಸ್ವಲ್ಪ ಮಾಹಿತಿಯನ್ನು ಹಂಚಿಕೊಳ್ಳಿಕ್ ಬಯಸ್ತೇನೆ. ಮುಂದುವರೆದು ತೋಟಗಾರಿಕೆ ಬೆಳೆಗಳಲ್ಲಿ ಕೀಟ ಮತ್ತು ಸಮಗ್ರ ರೋಗ ನಿರ್ವಹಣೆ, ಅದೇ ರೀತಿ ತೋಟಗಾರಿಕೆ ಬೆಳೆಗಳಲ್ಲಿ ಸಮಗ್ರ ಪೋಷಕಾಂಶ ನಿರ್ವಹಣೆ, ಈ ಪ್ರಮುಖ ಐದು ವಿಷಯಗಳಿಗೆ ಸಂಬಂಧಪಟ್ಟಂತೆ ಈಗ ತಮ್ಮೊಡನೆ ನಾನು ಮಾಹಿತಿಯನ್ನು ಹಂಚಿಕೊಳ್ಳಿಕ್ಕೆ ಬಯಸ್ತೇನೆ. ಮೊಟ್ಟ ಮೊದಲನೇದಾಗಿ ಅಡಿಕೆ ಬೆಳೆ ಬೇಸಾಯಕ್ಕೆ ಸಂಬಂಧಪಟ್ಟಂತೆ ಜಿಲ್ಲೆನಲ್ಲಿ ರೈತರು ಆಕರ್ಷಿತರಾಗ್ತಾ ಇರೋದು ಒಂದ್ ರೀತಿ ಆತಂಕಕಾರಿ ಬೆಳವಣಿಗೆ ಅಂತ ಹೇಳಿ ನಾನು ಬಯಸ್ತೇನೆ. ಬಹುಶಃ ತಾವೆಲ್ಲರೂ ಅದರಿಂದ ಏನು ವರಮಾನ ಬರ್ತಾ ಇದೆ ಅದನ್ನ ದೃಷ್ಟಿಯಲ್ಲಿ ಇಟ್ಕೊಂಡು ಅಡಿಕೆ ಬೇಸಾಯವನ್ನ ಜಿಲ್ಲೆನಲ್ಲಿ ಹೆಚ್ಚು ಪ್ರದೇಶದಲ್ಲಿ ಕೈಗೊಳ್ಳಲಿಕ್ಕೆ ಮುಂದಾಗ್ತಾ ಇರೋದು ಒಂದ್ ರೀತಿಯ ಆತಂಕಕಾರಿ ಬೆಳವಣಿಗೆ ಅಂತ ನಾನು ಹೇಳಲಿಕ್ಕೆ ಬಯಸ್ತೇನೆ. ಲಾಭದಾಯಕವಾಗಿದ್ದು ಕೂಡ ಯಾಕೆ ಇದು ಆತಂಕಕಾರಿ ಅನ್ನೋ ಪ್ರಶ್ನೆ ನಮ್ಮೆಲ್ಲರಿಂದನು ಬರೋದು ಸಹಜ. ಬಹುಶಃ ನಮ್ಮ ಮಂಡ್ಯ ಜಿಲ್ಲೆಯ ಒಂದು ಅಂತರ್ಜಲ ಮಟ್ಟ ಜೊತೆಗೆ ಮಂಡ್ಯ ಜಿಲ್ಲೆಯಲ್ಲಿ ಬೀಳುವಂತ ಮಳೆಯ ಪ್ರಮಾಣ ಇವುಗಳನ್ನೆಲ್ಲ ನಾವು ಗಮನದಲ್ಲಿ ಇಟ್ಕೊಂಡಾಗ ಅಡಿಕೆ ಬೆಳೆ ತಾಂತ್ರಿಕವಾಗಿ ಹೆಚ್ಚು ನೀರನ್ನ ಬಯಸುವಂತ ಬೆಳೆ, ವರ್ಷ ಪೂರ್ತಿ ಇದಕ್ಕೆ ನೀರಿನ ಸಮಸ್ಯೆ ಆಗ್ಲಾರದಂತೆ ನೋಡ್ಕೊಳ್ಬೇಕಾದಂತ ಪರಿಸ್ಥಿತಿ ಉದ್ಭವ ಆಗುತ್ತೆ. ಅದರಲ್ಲಿ ವಿಶೇಷವಾಗಿ ನೀರು ಮತ್ತೆ ಗೊಬ್ಬರ ನಿರ್ವಹಣೆ ಸರಿಯಾಗಿ ಆಗದೇ ಇದ್ರೆ ಅಡಿಕೆ ಯಾವುದೇ ಕಾರಣಕ್ಕೂ ಲಾಭದಾಯಕ ಆಗೋದಿಲ್ಲ. ಅಂತ ಸನ್ನಿವೇಶದಲ್ಲಿ ಈಗ ರೈತರಿಂದ ಏನು ಪ್ರತಿಕ್ರಿಯೆ ಬರುತ್ತೆ ಅಂತಂದ್ರೆ, ನಮ್ಮ ನೀರಿನ ವ್ಯವಸ್ಥೆ ಚೆನ್ನಾಗಿದೆ ಆದ್ರೆ ಬಹುಶಃ ಜಿಲ್ಲೆಯ ಅಂತರ್ಜಲ ಮಟ್ಟವನ್ನ ನಾವು ಮತ್ತೆ ಮಳೆ ಪ್ರಮಾಣವನ್ನ ಗಮನಿಸಿದಾಗ ಸುಮಾರು 600-740 ಮಿಲಿಮೀಟರ್ ಅಷ್ಟು ಮಳೆ ನಾವು ರಿಸೀವ್ ಮಾಡ್ತೀವಿ. ಆದ್ರೆ ಅದು 108 ವರ್ಷಗಳ ಮಳೆ ದಾಖಲೆಯನ್ನು ತೆಗೆದು ನೋಡಿದಾಗ 52 ದಿನಗಳು ಮಾತ್ರ ಮಳೆ ದಿನಗಳು ಈ ಜಿಲ್ಲೆನಲ್ಲಿ ಇದೆ. ಬೇರೆ ಬೇರೆ ಪ್ರಮಾಣದಲ್ಲಿ ಬೇರೆ ಬೇರೆ ದಿನಗಳಲ್ಲಿ 52 ದಿನಗಳಲ್ಲಿ ಇಷ್ಟು ಪ್ರಮಾಣದ ಮಳೆ ಭೂಮಿ ಮೇಲೆ ಸುರಿದು ಬಿಡುತ್ತೆ. ಆದ್ರೆ ಅದನ್ನ ಸರಿಯಾದ ರೀತಿಯಲ್ಲಿ ಮಳೆ ನೀರನ್ನ ಸಂರಕ್ಷಣೆ ಮಾಡಿಕೊಳ್ಳಿಕ್ಕೆ ನಾವು ಯಾವುದೇ ರೀತಿಯ ಪೂರ್ವ ಸಿದ್ಧತೆಗಳನ್ನ ಮಾಡಿಕೊಳ್ಳದೆ ಇರೋದು ಒಂದ್ ರೀತಿಯ ಆತಂಕಕಾರಿ ಬೆಳವಣಿಗೆ. ಜೊತೆಗೆ ಈ ಹಾಸು ಬಂಡೆ ಅಂತ ಏನು ನಾವು ಕರಿತೀವಿ ಅದಿರೋದ್ರಿಂದ ಗ್ರೌಂಡ್ ವಾಟರ್ ರೀಚಾರ್ಜ್ ಅಷ್ಟು ಸುಲಭವಾಗಿ ಆಗೋದಿಲ್ಲ. ಹಾಗಾಗಿ ಬೋರ್ವೆಲ್ ನೀರನ್ನ ನಂಬಿಕೊಂಡು ಬಹುವಾರ್ಷಿಕ ಬೆಳೆ ತೋಟಗಳನ್ನ ಅಭಿವೃದ್ಧಿಪಡಿಸುವಾಗ ಬಹಳ ಮುನ್ನೆಚ್ಚರಿಕೆಯನ್ನು ವಹಿಸಬೇಕಾಗುತ್ತೆ. ಅದರಲ್ಲೂ ವಿಶೇಷವಾಗಿ ಯಥೇಚ್ಛವಾಗಿ ನೀರನ್ನ ಬಯಸುವಂತ ಅಡಿಕೆ ಬೆಳೆಯನ್ನ ನಾವು ಕೈಗೊಳ್ಳಕ್ ಮುಂಚೆ ಮತ್ತೊಮ್ಮೆ ನಾವು ಗಮನಿಸಿ ನೋಡಬೇಕಾದಂತ ಅಂಶವನ್ನ ರೈತರ ಗಮನಕ್ಕೆ ತರಲಿಕ್ಕೆ ಬಯಸ್ತೇನೆ. ಬಹುಶಃ ಇದು ಲಾಭದಾಯಕ ಆಗಿದ್ರೂ ಕೂಡ ಈ ಮಳೆಯ ಪ್ರಮಾಣ, ಜಿಲ್ಲೆಯ ಅಂತರ್ಜಲ ಮಟ್ಟ, ಅದರ ಜೊತೆಗೆ ವಿಶೇಷವಾಗಿ 4 ವರ್ಷಗಳಿಗೆ ಒಂದು ಪಾರ್ಷಿಯಲ್ ಡ್ರೌಟ್ ಇಯರ್, 10-12 ವರ್ಷಗಳು ಒಂದು ಅಕ್ಯೂಟ್ ಡ್ರೌಟ್ ಇಯರ್ ಬಂದಂತ ಸಂದರ್ಭದಲ್ಲಿ ಈ ತೋಟವನ್ನ ಯಾವ ರೀತಿ ನಾವು ರಕ್ಷಿಸಿಕೊಳ್ಬಹುದು ಅನ್ನೋ ಒಂದಕ್ಕೆ ಪರಿಹಾರವನ್ನ ಕಂಡುಕೊಂಡು ನಾವು ಈ ಬೆಳೆಗೆ ಆಕರ್ಷಿತರಾಗಬೇಕು. ವಿನಃ ಆ ಪರಿಹಾರ ಮಾರ್ಗೋಪಾಯಗಳು ನಮ್ಮಲ್ಲಿ ಇಲ್ಲದೆ ಇದ್ರೆ ಈ ಬೆಳೆನ ಮಾಡೋದು ಮುಂದೆ ಒಂದು ದಿನ ನಾವು ನಮ್ಮನ್ನ ನಾವೇ ಕಷ್ಟದ ಸನ್ನಿವೇಶಗಳಿಗೆ ದುಡ್ಕೊಳ್ಳುವಂತ ಸನ್ನಿವೇಶವನ್ನು ಸೃಷ್ಟಿ ಮಾಡುವಂತ ಒಂದು ಅಂಶವನ್ನ ನಾನು ರೈತರ ಗಮನಕ್ಕೆ ತರಲಿಕ್ಕೆ ಬಯಸ್ತೇನೆ. ಇದನ್ನ ಮುನ್ನೆಚ್ಚರಿಕೆಯಲ್ಲಿ ಇಟ್ಕೊಂಡು ಈ ಎಲ್ಲ ಅಂಶಗಳನ್ನ ಗಮನದಲ್ಲಿ ಇಟ್ಕೊಂಡು ಈ ಅಡಿಕೆ ಬೆಳೆನ ಬೆಳಿಬೇಕು ಬೇಡವೋ ಅನ್ನೋದ್ರ ಬಗ್ಗೆ ರೈತರು ಸೂಕ್ತ ನಿರ್ಧಾರ ಕೈಗೊಳ್ಬೇಕು ಅಂತ ಮನವಿ ಮಾಡ್ಲಿಕ್ಕೆ ಬಯಸ್ತೇನೆ. ಮುಂದೆ ನಮ್ಮ ಜಿಲ್ಲೆನಲ್ಲಿ ಈಗಾಗಲೇ ಬಹಳಷ್ಟು ಸಾರಿ ಚರ್ಚೆ ಮಾಡಿದೀವಿ, ನಮ್ಮ ಜಿಲ್ಲೆಯ ಒಂದು ಪ್ರಮುಖ ವಾಣಿಜ್ಯ ತೋಟಗಾರಿಕೆ ಬೆಳೆ ಅಂತಂದ್ರೆ ತೆಂಗು ಬೆಳೆ ಅಂತ ಹೇಳಲಿಕ್ಕೆ ಯಾವುದೇ ಸಂಕೋಚ ಇಲ್ಲ. ಯಾಕೆಂದ್ರೆ ಉತ್ತಮವಾದ ತೆಂಗು ಫಸಲನ್ನ ಬೆಳೀತಾ ಇರುವಂತ ರೈತರಿಗೆ ಆರ್ಥಿಕವಾಗಿ ಲಾಭದಾಯಕ ಆಗಿರುವಂತ ಉತ್ತಮ ಬೆಳೆ, ಜಿಲ್ಲೆಯ ಬೆಳೆ ಒಂದು ಬೆಳೆ ಅಂತಂದ್ರೆ ತೆಂಗು ಬೆಳೆ. ಇದರಲ್ಲಿ 1 ಎಕರೆ ಪ್ರದೇಶದಲ್ಲಿ ತೆಂಗನ್ನ ಬೆಳೆದಿದ್ರೆ ಇವತ್ತೇನು ಕೊಬ್ಬರಿ ಮತ್ತೆ ಎಳ್ನೀರಿನ ಧಾರಣೆ ಇದೆ ಅದ್ರ ಲೆಕ್ಕದಲ್ಲಿ ನಾವು ತುಲನೆ ಮಾಡಿ ನೋಡೋದಾದ್ರೆ 1 ಎಕರೆನಲ್ಲಿ ಸರಾಸರಿ 80,000 ರೂಪಾಯಿಂದ 1,00,000-1,50,000 ರೂಪಾಯಿವರೆಗೆ ನಾವು ವರಮಾನವನ್ನು ಗಳಿಸಲಿಕ್ಕೆ ಅವಕಾಶ ಇದೆ. ಆ ದೃಷ್ಟಿಯಿಂದನೇ ಜಿಲ್ಲೆಯ ಒಂದು ತೆಂಗು ಪ್ರದೇಶ ಪ್ರತಿ ವರ್ಷ 2-3 ಸಾವಿರ ಹೆಕ್ಟೇರ್ ಪ್ರದೇಶ ವಿಸ್ತರಣೆ ಆಗ್ತಾ ಇರೋದನ್ನ ನಾವೆಲ್ಲರೂ ಗಮನಿಸಿದ್ದೇವೆ. ಈ ಹಿನ್ನೆಲೆಯಲ್ಲಿ ಮತ್ತೆ ಜೊತೆಗೆ ಈಗೇನು ಸಾಂಪ್ರದಾಯಿಕವಾಗಿ ನಾವು ತೆಂಗು ಬೆಳೆಯನ್ನ ಮಳೆಯಾಶ್ರಿತ ಪ್ರದೇಶದಲ್ಲಿ ಬೆಳ್ಕೊಂಡು ಬಂದಿದ್ದೀವಿ ಅಥವಾ ನೀರಾವರಿ ಪ್ರದೇಶದಲ್ಲಿ ತೆಂಗು ಬೆಳೆ ಬೆಳೀತಾ ಇದೀವಿ, ಅಲ್ಲಿ 80%-ಕ್ಕಿಂತ ಹೆಚ್ಚು ಭಾಗ ಏಕ ಬೆಳೆ ಪದ್ಧತಿಯಲ್ಲಿ ಇರೋದನ್ನ ನಾವು ಜಿಲ್ಲೆನಲ್ಲಿ ಗಮನಿಸಬಹುದಾಗಿದೆ. ಆದ್ರೆ ಈ ಏಕ ಬೆಳೆ ಮಾಡಿ ಬರೀ 70,000 ರೂಪಾಯಿ ಅಥವಾ 1,00,000 ರೂಪಾಯಿವರೆಗೆ ವರಮಾನವನ್ನ ಗಳಿಸುವಂತ ಪದ್ಧತಿಗೆ ಬದಲಾಗಿ ತೆಂಗು ಬೆಳೆ ಇರೋ ಪ್ರದೇಶದಲ್ಲಿ ಪರ್ಯಾಯವಾದಂತ ಆರ್ಥಿಕವಾಗಿ ಮತ್ತಷ್ಟು ಆದಾಯವನ್ನ ತಂದುಕೊಡುವಂತ ಬೇರೆ ಬೇರೆ ಬೆಳೆಗಳನ್ನ ತೆಂಗು ಬೆಳೆ ತಾಕಿನಲ್ಲಿ ಬೆಳಿಲಿಕ್ಕೆ ಮಾಡುವ ಪ್ರಯತ್ನ ಮಾಡುವ ನಿಟ್ಟಿನಲ್ಲಿ ರೈತರು ಸ್ವಲ್ಪ ವಿಚಾರ ಮಾಡಿದ್ರೆ ಇನ್ನಷ್ಟು ಹೆಚ್ಚಿನ ವರಮಾನವನ್ನ ಗಳಿಸಲಿಕ್ಕೆ ಅವಕಾಶ ಆಗುತ್ತೆ. ಇದರಲ್ಲಿ ಮಳೆಯಾಶ್ರಿತ ಪ್ರದೇಶ, ನೀರಾವರಿ ಪ್ರದೇಶದಲ್ಲಿರುವ ತೆಂಗನ್ನ ನಾವು ವಿಂಗಡಣೆ ಮಾಡಿಕೊಳ್ಬೇಕಾಗುತ್ತೆ. ಮಳೆಯಾಶ್ರಿತ ಪ್ರದೇಶದಲ್ಲಿ ಏನು ತೆಂಗು ಬೆಳೆ ಬೆಳೀತಾ ಇದೀವಿ ಅಂತ ಪ್ರದೇಶದಲ್ಲಿ ಕರಿಬೇವು, ನುಗ್ಗೆ ಮತ್ತು ಈ ಡ್ರಾಗನ್ ಫ್ರೂಟ್ ನ ಬೇಸಾಯದಂತ ಒಂದು ಚಟುವಟಿಕೆಗಳನ್ನ ತೆಂಗಿನ ತೋಟದಲ್ಲಿ ಮಾಡೋದಕ್ಕೆ ಕೈಗೊಂಡ್ರೆ ಇನ್ನಷ್ಟು ಈಗೇನು ತೆಂಗಿನ ಮೂಲಕ ನಮ್ಗೇನು ವರಮಾನ ಬರ್ತಾ ಇದೆ, ಆದಾಯ ಬರ್ತಾ ಇದೆ, ಅದಕ್ಕಿಂತ ಹೆಚ್ಚಿನದಾಗಿ ಲಾಭವನ್ನ ಗಳಿಸ್ಲಿಕ್ಕೆ ಅವಕಾಶ ಆಗುತ್ತೆ ಅನ್ನೋದನ್ನ ತಿಳಿಸ್ಲಿಕ್ಕೆ ಬಯಸ್ತೇನೆ. ಅದೇ ರೀತಿ ಈ ನೀರಾವರಿ ಸೌಲಭ್ಯ ಇರುವಂತಹ ಪ್ರದೇಶದಲ್ಲಿ ಇರುವಂತಹ ತೆಂಗಿನ ತೋಟಗಳಲ್ಲಿ ವಿಶೇಷವಾಗಿ ಬಾಳೆ ಬೆಳೆ ಉತ್ತಮವಾಗಿ ಬೆಳಿಬಹುದು. ಅದ್ರ ಜೊತೆಗೆ ಈ ಒಂದು ಕೋಕೋ ಬೆಳೆಯನ್ನು ಬೆಳೆಯುವಂಥದ್ದು, ಕಾಳುಮೆಣಸಿನ ಬೆಳೆಯನ್ನ ಬೆಳೆಯುವಂಥದ್ದು, ಇವುಗಳಿಗೆ ಒತ್ತು ಕೊಟ್ಟು ತೆಂಗು ಬೆಳೆ ಬೇಸಾಯ ಪದ್ಧತಿಯನ್ನ ಅಳವಡಿಸಿಕೊಂಡಿದ್ದೇ ಆದ್ರೆ ಇನ್ನೂ ಹೆಚ್ಚಿನ ಒಂದು ವರಮಾನವನ್ನ ಆದಾಯವನ್ನ ಗಳಿಸಲಿಕ್ಕೆ ಸಾಧ್ಯ ಆಗುತ್ತೆ. ಇದ್ರ ಕಡೆಗೆ ರೈತರು ಹೆಚ್ಚಿನ ಒತ್ತು ಕೊಡೋದ್ರ ಬಗ್ಗೆ ಗಮನ ಹರಿಸ್ಬೇಕು ಅಂತ ಮನವಿ ಮಾಡ್ಕೊಳ್ತೇನೆ. ಈಗ ಬಹುಶಃ ತಾವು ತೆಂಗು ಬೆಳೆನಲ್ಲಿ ನುಗ್ಗೆ ಬೆಳೆದ್ರೆ ಹೆಂಗ್ ಲಾಭದಾಯಕ ಆಗುತ್ತೆ ಅಂತ ತಾವೆಲ್ಲ ಕೇಳ್ಬೋದು. ನುಗ್ಗೆ ಬೆಳೆ ಎಲೆಗೆ ಎಷ್ಟು ಮಹತ್ವ ಇದೆ ಅಂತಂದ್ರೆ, ಈಗ ಅದನ್ನ ಎಲೆನ ಹಾರ್ವೆಸ್ಟ್ ಮಾಡಿ ಶೇಡ್ ಡ್ರೈ ಮಾಡಿ ಪೌಡರ್ ಮಾಡಿ ಉಪಯೋಗಿಸುವಂತ ಪದ್ಧತಿ ಈಗಾಗಲೇ ಚಾಲನೆಯಲ್ಲಿದೆ. ಇಟ್ ಇಸ್ ವೆರಿ ರಿಚ್ ಸೋರ್ಸ್ ಆಫ್ ಐರನ್, ಆಂಟಿ ಆಕ್ಸಿಡೆಂಟ್ಸ್ ರಿಚ್ ಇರೋದ್ರಿಂದ ಅದಿರ್ಬೋದು. ಅಥವಾ ಡ್ರಾಗನ್ ಫ್ರೂಟ್, ಇದು ಜೀರೋ ಫೈಟ್ ಒಂದು ಬೆಳೆ, ಇದಕ್ಕೆ ಹೆಚ್ಚಿನ ನೀರಿನ ಅವಶ್ಯಕತೆ ಇರೋದಿಲ್ಲ. ಈ ಬೆಳೆನೂ ಕೂಡ ಅಲ್ಲಿ ನೀವು ಬೆಳಿಲಿಕ್ಕೆ ಪ್ರಾರಂಭ ಮಾಡಿದ್ರೆ ಅದು ಕೆಜಿ 200 ರೂಪಾಯಿನಂತೆ ಹಣ್ಣನ್ನ ಮಾರಾಟ ಮಾಡಲಿಕ್ಕೆ ಅವಕಾಶ ಇರೋದ್ರಿಂದ ಬೇಡಿಕೆ ಇರೋದ್ರಿಂದ ಮಾರುಕಟ್ಟೆನಲ್ಲಿ ಇಂಥ ಬೆಳೆಗಳ ಬಗ್ಗೆ ನಾವು ಒಲವು ತೋರಿಸುವಂತದ್ದು ಬಹಳ ಉತ್ತಮ. ಕರಿಬೇಲಿ ಬೇಸಾಯ ಎಲೆಗೂ ಬೇಡಿಕೆ ಇದೆ, ಅದು ಕಬ್ಬಿಣದ ಅಂಶ ಹೆಚ್ಚಿರುವಂತ ಬೆಳೆ. ಅದ್ರ ಜೊತೆಗೆ ಆ ಎಲೆಯಿಂದ ಎಣ್ಣೆ ತೆಗೆಯುವಂತ ಕೆಲವು ಘಟಕಗಳು ಅಲ್ಲಲ್ಲಿ ಈಗ ಸ್ವಲ್ಪ ಬೇಡಿಕೆ ಬರ್ತಾ ಇರುವಂತ ಅಂಶವನ್ನು ನಾವು ಗಮನಿಸಿರೋದ್ರಿಂದ ಇವುಗಳು ತೆಂಗಿನ ಜೊತೆ ವ್ಯವಸಾಯ ಮಾಡಲಿಕ್ಕೆ ಸೂಕ್ತವಾಗಿರುವಂತ, ತೆಂಗಿನ ತೋಟದ ಬದುಗಳ ಮೇಲೆ ಬೆಳಿಲಿಕ್ಕೆ ಸೂಕ್ತವಿರುವಂತ ಬೆಳೆಗಳು. ಇವುಗಳನ್ನ ತೆಂಗಿನ ತೋಟಗಳಲ್ಲಿ ಅಳವಡಿಸಿಕೊಂಡ್ರೆ ಬೆಳೆಯಾಗಿ ಮತ್ತೊಂದು ಆದಾಯ ಉತ್ಪನ್ನ ಬೆಳೆಯಾಗಿ ಇದನ್ನ ಬೆಳಿಲಿಕ್ಕೆ ಪ್ರಾರಂಭ ಮಾಡಿದ್ರೆ ತೆಂಗು ಬೆಳೆ ಪ್ರದೇಶ ಮತ್ತಷ್ಟು ಲಾಭದಾಯಕ ಆಗೋದ್ರಲ್ಲಿ ಯಾವುದೇ ಸಂಶಯ ಇಲ್ಲ. ಈ ಅಂಶವನ್ನ ರೈತರ ಗಮನಕ್ಕೆ ತರಲಿಕ್ಕೆ ಬಯಸ್ತೇನೆ. ಅದೇ ರೀತಿ ತೋಟಗಾರಿಕೆ ಇಲಾಖೆಯಲ್ಲಿ ನಾವು ರಾಷ್ಟ್ರೀಯ ಕೃಷಿ ವಿಕಾಸ ಯೋಜನೆ ಅಡಿಯಲ್ಲಿ ತೋಟಗಾರಿಕೆಯಲ್ಲಿ ಯಾಂತ್ರೀಕರಣ ಅಂತ ಯೋಜನೆ, ಜೊತೆಗೆ ಸಬ್ ಮಿಷನ್ ಆನ್ ಅಗ್ರಿಕಲ್ಚರ್ ಮೆಕನೈಸೇಷನ್ ಅಂತ ಯೋಜನೆಗಳಡಿಯಲ್ಲಿ ಶೇಕಡ 45-50% ಸಹಾಯಧನವನ್ನ ರೈತರಿಗೆ ನೀಡ್ತಾ ಇದೀವಿ. ವಿಶೇಷವಾಗಿ ತರಕಾರಿ ಬೆಳೆಗಳಲ್ಲಿ ಕಳೆ ನಿರ್ವಹಣೆ ಮಾಡಲಿಕ್ಕೆ ಪವರ್ ವೀಡರ್ಸ್, ಜಮೀನಿನಲ್ಲಿ ಬೆಳೆಯುವಂತ ಕಳೆಯನ್ನ ತೆಗಿಲಿಕ್ಕೆ ಹುಲ್ಲನ್ನು ತೆಗಿಲಿಕ್ಕೆ ಬ್ರಷ್ ಕಟ್ಟರು, ಜೊತೆಗೆ ಸ್ಪ್ರೇಯಿಂಗು, ಪವರ್ ವೀಡರ್ಸ್, ಪವರ್ ಸ್ಪ್ರೇಯರ್ಸ್, ಅದ್ರ ಜೊತೆಗೆ ಇನ್ನಿತರೆ ಸಣ್ಣ ಪುಟ್ಟ ಯಂತ್ರೋಪಕರಣಗಳಿಗೆ ಸಂಬಂಧಪಟ್ಟಂತೆ ಸಿಕೇಚರ್ಸ್, ಮತ್ತೆ ಮರ ಹತ್ತುವಂತ ಸಾಧನಗಳು, ಲ್ಯಾಡರ್ ಏಣಿಗಳು, ಇವುಗಳಿಗೆಲ್ಲ ಸಹಾಯಧನ ಕೊಡಲಿಕ್ಕೆ ಅವಕಾಶ ಇದೆ. ಈ ಒಂದು ರಾಷ್ಟ್ರೀಯ ಕೃಷಿ ವಿಕಾಸ ಯೋಜನೆ ಅಡಿಯಲ್ಲಿ, ತೋಟಗಾರಿಕೆಯಲ್ಲಿ ಯಾಂತ್ರೀಕರಣ ಯೋಜನೆ ಅಡಿಯಲ್ಲಿ ಇದಕ್ಕೆ ಆಸಕ್ತಿ ಇರುವಂತ ರೈತರು ತಾಲೂಕುಗಳಿಗೆ ಅರ್ಜಿ ಸಲ್ಲಿಸಿದ್ರೆ ಆ ಬೇಡಿಕೆ ಅನುಸಾರ ಕಾರ್ಯಕ್ರಮಕ್ಕೆ ಬೇಕಾದಂತ ಅನುಷ್ಠಾನಗೊಳಿಸಲಿಕ್ಕೆ ಬೇಕಾದಂತ ಅನುದಾನವನ್ನು ನಾವು ರಾಜ್ಯ ಸರ್ಕಾರವನ್ನ ಕೋರ್ಕೊಳ್ಳಿಕ್ಕೆ ಅನುಕೂಲ ಆಗುತ್ತೆ. ಅದಕ್ಕೆ ಸಂಬಂಧಪಟ್ಟಂತೆ ಹೆಚ್ಚಿನ ಮಾಹಿತಿಗೆ ನಮ್ಮ ತಾಲೂಕು ಮತ್ತು ರೈತ ಸಂಪರ್ಕ ಕೇಂದ್ರ ಅಧಿಕಾರಿಗಳನ್ನ ಭೇಟಿ ಮಾಡಿ ಅರ್ಜಿಯನ್ನು ಸಲ್ಲಿಸಿದ್ರೆ ನಾವು ಬೇಡಿಕೆಯನ್ನ ರಾಜ್ಯದ ಮಟ್ಟಕ್ಕೆ ಸಲ್ಲಿಸಲಿಕ್ಕೆ ಅನುಕೂಲ ಆಗುತ್ತೆ. ಅದೇ ರೀತಿ ತೋಟಗಾರಿಕೆ ಬೆಳೆಗಳಲ್ಲಿ ಕೀಟ ಮತ್ತು ರೋಗ ನಿರ್ವಹಣೆ ಯೋಜನೆ ಅಡಿಯಲ್ಲಿ ಪ್ರತಿ ಹೆಕ್ಟೇರ್ಗೆ 7.5 ಸಾವಿರ ರೂಪಾಯಿಯಷ್ಟು ಸಹಾಯಧನ, SCPTSP ರೈತರಿಗೆ 9 ಸಾವಿರ ರೂಪಾಯಿಯಷ್ಟು ಸಹಾಯಧನ ನೀಡಲಿಕ್ಕೆ ಅವಕಾಶ ಇದೆ. ಹಣ್ಣು ತರಕಾರಿ ಬೆಳೆಯುವಂತಹ ರೈತರು ತಾಲೂಕು ಕಚೇರಿಗೆ ಅರ್ಜಿಗಳನ್ನು ಸಲ್ಲಿಸಿ ನಮ್ಮ ಅಧಿಕಾರಿಗಳನ್ನ ಸಂಪರ್ಕ ಮಾಡಿ ಔಷಧಿ ಮತ್ತು ಇತರ ಕೀಟ ಮತ್ತು ರೋಗ ನಿರ್ವಹಣಾ ಸಾಧನಗಳನ್ನ ಇಲಾಖೆಯ ಯೋಜನೆಯಡಿ ಪಡೆದುಕೊಳ್ಬೇಕಂತ ವಿನಂತಿ ಮಾಡಿಕೊಳ್ತೇವೆ. ಅದೇ ರೀತಿ ತೋಟಗಾರಿಕೆ ಬೆಳೆಗಳಲ್ಲಿ ಮತ್ತೊಂದು ತಾಂತ್ರಿಕ ವಿಚಾರವನ್ನ ಕಡೆಯದಾಗಿ ರೈತರ ಜೊತೆ ಚರ್ಚೆ ಮಾಡಲಿಕ್ಕೆ ಮತ್ತು ಪ್ರಸ್ತಾಪ ಮಾಡ್ಲಿಕ್ಕೆ ಬಯಸೋದೇನಂತಂದ್ರೆ, ತೋಟಗಾರಿಕೆ ಬೆಳೆಗಳಲ್ಲಿ ಸಮಗ್ರ ಪೋಷಕಾಂಶ ನಿರ್ವಹಣೆ. ಒಂದು, ಈಗ ತಾವೆಲ್ಲರೂ ಕೇಳಿರ್ಬೋದು ನ್ಯಾನೋ ಯೂರಿಯಾ ಅಂತ, ಹೊಸ ತಂತ್ರಜ್ಞಾನದ ಮೂಲಕ ನ್ಯಾನೋ ಯೂರಿಯಾವನ್ನು ಬಳಕೆ ಮಾಡಬಹುದು, ಮಾಡಿ ಅದನ್ನು ಇದಾಗುತ್ತೆ ಅಂತ ಈಗಾಗಲೇ ದೊಡ್ಡ ಮಟ್ಟದಲ್ಲಿ ಪ್ರಚಾರ ಇದೆ. ಅದೇ ರೀತಿ ಎಲ್ಲ ತೋಟಗಾರಿಕೆ ಬೆಳೆಗಳಲ್ಲಿ ಹನಿ ನೀರಾವರಿ ಪದ್ಧತಿಯನ್ನು ಅಳವಡಿಸಿಕೊಂಡು ನೀರಿನಲ್ಲಿ ಕರಗುವ ಗೊಬ್ಬರಗಳನ್ನ ಬಳಸಿ ರಸಾವರಿ ಪದ್ಧತಿ ಮೂಲಕ ಗೊಬ್ಬರಗಳನ್ನ ಬಳಸೋದ್ರಿಂದ ಏನು ಗೊಬ್ಬರ ನಷ್ಟ ಆಗ್ತಾ ಇತ್ತು ಅದನ್ನ ತಡೆಗಟ್ಟಬಹುದು. ಎರಡನೇ ಅಂಶ ಏನಂತಂದ್ರೆ, ಬಹಳ ಮುಖ್ಯವಾಗಿ ಈ ಲಘು ಪೋಷಕಾಂಶಗಳು ಅಂತ ನಾವೇನ್ ಕರಿತೀವಿ, ಬೋರಾನ್, ಜಿಂಕ್, ಮೆಗ್ನೀಷಿಯಂ, ಇವುಗಳ ಪಾತ್ರ ತೋಟಗಾರಿಕೆ ಬೆಳೆಗಳಲ್ಲಿ ವಿಶೇಷವಾಗಿ ಮಹತ್ತರ ಪಾತ್ರವನ್ನು ವಹಿಸುತ್ತೆ. ಅದರಲ್ಲಿ ವಿಶೇಷವಾಗಿ ನಾವೀಗಾಗಲೇ ನಮ್ಮ ಸೆಂಟರ್ ಆಫ್ ಎಕ್ಸಲೆನ್ಸ್ ಮದ್ದೂರಿನಲ್ಲಿ ಮತ್ತು ನಮ್ಮ ಉಳಿಮಾವು ಇದರಲ್ಲಿ ಈ ಒಂದು ಬನಾನಾ ಸ್ಪೆಷಲ್, ವೆಜಿಟೇಬಲ್ ಸ್ಪೆಷಲ್ ಅಂತ ಹೇಳಿ ಕೆಲವು ಸೂಕ್ಷ್ಮ ಗೊಬ್ಬರಗಳ ಒಂದು ಮಾದರಿಯನ್ನ ಈಗಾಗಲೇ ಸಿದ್ಧಪಡಿಸಿದ್ದಾರೆ. ಅವುಗಳನ್ನ ರೈತರು ತರಕಾರಿ ಬೆಳೆಗಳಲ್ಲಿ ಹಣ್ಣಿನ ಬೆಳೆಗಳಲ್ಲಿ ವಿಶೇಷವಾಗಿ ಬಳಸೋದ್ರಿಂದ ಶೇಕಡ 20%ಗಿಂತ ಹೆಚ್ಚು ಇಳುವರಿಯನ್ನು ಪಡೀಲಿಕ್ಕೆ ಅವಕಾಶ ಆಗುತ್ತೆ, ಅದರಿಂದ ಹೆಚ್ಚಿನ ಲಾಭವನ್ನು ಪಡೀಲಿಕ್ಕೆ ಅವಕಾಶ ಆಗುತ್ತೆ. ಇದ್ರ ಕಡೆ ಸ್ವಲ್ಪ ರೈತರು ಒಲವು ತೋರಿಸಬೇಕಂತ ವಿನಂತಿ ಮಾಡ್ಕೊಳ್ತೇವೆ. ಈ ಒಂದು ಸೂಕ್ಷ್ಮ ಗೊಬ್ಬರಗಳು ಬೆಳೆನಲ್ಲಿ ಬೇರೆ ಬೇರೆ ಬೆಳೆನಲ್ಲಿ ಬೇರೆ ಬೇರೆ ರೀತಿಯ ಒಂದು ನ್ಯೂನತೆಗಳನ್ನ ಸೃಷ್ಟಿ ಮಾಡುತ್ತೆ. ಅವುಗಳನ್ನ ಗಮನಿಸೋದು ಹೇಗೆ ಅನ್ನೋದನ್ನು ಕೂಡ ರೈತರು ತಿಳ್ಕೊಂಡಿದ್ರೆ ಅದ್ರ ಬಳಕೆ ಯಾವಾಗ ಮಾಡ್ಬೇಕು ಅನ್ನೋದು ಬಹಳ ಮುಖ್ಯವಾಗಿ ಗಮನಕ್ಕೆ ಬರುವಂತ ಅಂಶ. ಉದಾಹರಣೆಗೆ ಬೋರಾನ್ ಕೊರತೆ ಆದ್ರೆ, ಸೌತೆಕಾಯಿ ಅಥವಾ ಮೆಣಸಿನಕಾಯಿ ಅಥವಾ ಇತರ ಯಾವುದೇ ತರಕಾರಿ ಬೆಳೆಗಳಲ್ಲಿ ಬೋರಾನ್ ಕೊರತೆ ಆದಾಗ ಕಾಯಿಗಳು ಡೊಂಕ್ ಆಗುತ್ತೆ. ಅದೇ ರೀತಿ ಜಿಂಕ್ ಕೊರತೆ ಆದ್ರೆ ಎಲೆಗಳ ಗಾತ್ರ ಚಿಕ್ಕದಾಗುತ್ತೆ, ಜೊತೆಗೆ ಮೆಗ್ನೀಷಿಯಂ ಏನಾದ್ರು ಕೊರತೆ ಆದ್ರೆ ಈ ಒಂದು ಮೊಸಾಯಿಕ್ ಪ್ಯಾಟರ್ನ್ ಇಂಟರ್ವೆನಲ್ ಕ್ಲೋರೋಸಿಸ್ ಅಂತ ಏನ್ ಕರಿತೀವಿ, ಆ ತರ ಅಂಶಗಳು ಇರ್ತವೆ. ಈ ಅಂಶಗಳ ಒಂದು ಬೆಳೆನಲ್ಲಿ ನಮಗೆ ಕಂಡಾಗ ನಾವು ಅದನ್ನ ಮುಂದಿನ ಬೆಳೆಗೆ ಹೋಗೋದಕ್ಕೆ ಮುಂಚೆ ಮಣ್ಣು ಪರೀಕ್ಷೆ ಮಾಡಿಸ್ಕೊಳ್ಳೋದು ಬಹಳ ಉತ್ತಮ. ಆ ನಂತರ ಮಣ್ಣು ಪರೀಕ್ಷೆ ಮಾಡಿಸ್ಕೊಂಡು ಮಣ್ಣು ಪರೀಕ್ಷೆ ವರದಿ ಆಧಾರದ ಮೇಲೆ ಈ ಸೂಕ್ಷ್ಮ ಪೋಷಕಾಂಶಗಳನ್ನ ಬೇರೆ ಬೇರೆ ರೂಪಗಳಲ್ಲಿ ಜಮೀನಿಗೆ ಬೆಳೆಗೆ ಕೊಟ್ಟು ಉತ್ತಮ ಇಳುವರಿಯನ್ನು ಪಡೆದು ಲಾಭವನ್ನು ಗಳಿಸೋದ್ರ ಕಡೆ ರೈತರು ಗಮನ ಹರಿಸಬೇಕಂತ ವಿನಂತಿ ಮಾಡಿಕೊಳ್ಳಿಕ್ ಬಯಸ್ತೇನೆ. ಕಟ್ಟ ಕಡೆಯದಾಗಿ ಈಗ ಜಿಲ್ಲೆನಲ್ಲಿ ಮತ್ತೊಂದು ಪ್ರಮುಖ ವಾಣಿಜ್ಯ ಬೆಳೆ ಅಂತಂದ್ರೆ ನೀರಿನ ಸೌಲಭ್ಯ ಇರುವಂತಹ ಪ್ರದೇಶಗಳಲ್ಲಿ ಬಾಳೆ ಬೆಳೆಯನ್ನ ಒಂದು ವಾಣಿಜ್ಯ ಬೆಳೆಯಾಗಿ ನಮ್ಮ ಜಿಲ್ಲೆಯಲ್ಲಿ ಬೆಳೀತಾ ಇರೋದು ನಾವೆಲ್ಲೂ ತಿಳಿದಿರುವಂತ ವಿಚಾರ. ಇದರಲ್ಲಿ ನಮ್ಮ ಮನವಿ ಏನಂತಂದ್ರೆ ಜುಲೈ ತಿಂಗಳು ಆಗಿರೋದ್ರಿಂದ ಬಹಳಷ್ಟು ಜನ ಹೊಸದಾಗಿ ಬಾಳೆ ನಾಟಿ ಮಾಡ್ಲಿಕ್ಕೆ ಪ್ರಾರಂಭ ಮಾಡ್ತಾರೆ. ಅವರಲ್ಲೆಲ್ಲ ನಮ್ಮ ವಿನಂತಿ ಏನಂತಂದ್ರೆ ಬಾಳೆ ಬೆಳೆ ಮಾಡೋದಕ್ಕೆ ಮುಂಚೆ ಮಣ್ಣು ಪರೀಕ್ಷೆಯನ್ನು ಮಾಡಿಸ್ಕೊಳ್ಳಿ. ಮಣ್ಣು ಪರೀಕ್ಷೆ ವರದಿ ಆಧಾರದ ಮೇಲೆ ಕ್ಷಾರೀಯ ಮಣ್ಣಾಗಿದ್ರೆ ದಯವಿಟ್ಟು ನೀವು ಆ ಮಣ್ಣನ್ನು ಉಪಚಾರ ಮಾಡದೆ, ಅಂದ್ರೆ ಇನ್ಸಿತು ಗ್ರೀನ್ ಲೀಫ್ ಮೆನ್ಯೂರಿಂಗ್ ಅಂದ್ರೆ ಸ್ಥಳದಲ್ಲೇ ಹಸಿರೆಲೆ ಗೊಬ್ಬರಗಳನ್ನ ಭೂಮಿಗೆ ಸೇರಿಸೋದು, ಅದಕ್ಕೆ ಜಿಪ್ಸಮ್ ಟ್ರೀಟ್ಮೆಂಟ್ ಮಾಡುವಂಥದ್ದು, ಅದ್ರ ಜೊತೆಗೆ ಅದು ನೀರು ಬಸಿದು ಹೋಗುವಂತ ವ್ಯವಸ್ಥೆಯನ್ನ ಕಲ್ಪಿಸ್ಕೊಳ್ಳದೆ ಬಾಳೆ ಬೇಸಾಯ ಮಾಡ್ಲಿಕ್ಕೆ ಕೈ ಹಾಕಿದ್ರೆ ಕೈ ಸುಟ್ಕೊಳ್ಳೋದು ನಿಶ್ಚಿತ. ಅದಕ್ಕೋಸ್ಕರ ಯಾರು ಜೌಗು ಮತ್ತು ತಗ್ಗು ಪ್ರದೇಶದಲ್ಲಿ ಬಾಳೆ ಬೆಳೆ ಮಾಡ್ತೀರಿ, ಕಡ್ಡಾಯವಾಗಿ ಮಣ್ಣು ಪರೀಕ್ಷೆ ಮಾಡಿಸ್ಬೇಕು. ಮಣ್ಣು ಕ್ಷಾರೀಯ ಮಣ್ಣು ಅಲ್ಲ ಅನ್ನೋದು, ಆಲ್ಕಲೈನ್ ಸಾಯಿಲ್ ಅಲ್ಲ ಅನ್ನೋದು ದೃಢಪಟ್ಟ ಮೇಲೆ ಬಾಳೆ ಬೇಸಾಯಕ್ಕೆ ಮುಂದಾಗಬೇಕು ಅಂತ ನಾವು ವಿನಂತಿ ಮಾಡ್ಕೊಳ್ತೇವೆ. ಯಾಕೆಂತಂದ್ರೆ ಮಣ್ಣು ಬೇಗ ಒಣಗದೆ ಇರೋದ್ರಿಂದ ಅಥವಾ ಮಣ್ಣಿನಲ್ಲಿ ಗಾಳಿ ಆಡೋ ಸಾಮರ್ಥ್ಯಕ್ಕಿಂತ ಮಣ್ಣುಗಳಲ್ಲಿ ಕಡಿಮೆ ಇರೋದ್ರಿಂದ ಬೆಳೆ ಉತ್ತಮವಾಗಿ ಬರೋದಿಲ್ಲ. ಬಾಳೆಗೆ ಏನು ನೀವು ಗಿಡಕ್ಕೆ ಮತ್ತೆ ಬೇಸಾಯಕ್ಕೆ ಎಲ್ಲ ಇನ್ವೆಸ್ಟ್ ಮಾಡ್ತೀರಿ, ಅದರಿಂದ ನಷ್ಟ ಉಂಟಾಗೋ ಸಾಧ್ಯತೆ ಜಾಸ್ತಿ ಇರುತ್ತೆ. ಅದಕ್ಕೋಸ್ಕರ ಈ ಒಂದು ಬಾಳೆ ಬೇಸಾಯವನ್ನ ಮಾಡೋ ಪೂರ್ವದಲ್ಲಿ ಮಣ್ಣಿನ ಪರೀಕ್ಷೆಯನ್ನ ವಿಶೇಷವಾಗಿ ತಗ್ಗು ಮತ್ತು ಜೌಗು ಪ್ರದೇಶದಲ್ಲಿ ಏನ್ ಬೆಳೆ ಬೆಳೆಯಕ್ಕೆ ಯೋಜಿಸಿದಿರಿ ಅವರು ಒಂದ್ ಸಮಯ ವಿಚಾರ ಮಾಡಿ ಮಣ್ಣನ್ನ ಪರೀಕ್ಷೆ ಪಡಿಸ್ಕೊಂಡು ಅದನ್ನ ತಾಂತ್ರಿಕ ತಜ್ಞರು ಇಲಾಖೆ ಅಧಿಕಾರಿಗಳೊಂದಿಗೆ ಸಂಪರ್ಕ ಮಾಡಿ ಮಣ್ಣು ಪರೀಕ್ಷೆ ವರದಿನ ಅಧಿಕಾರಿಗಳ ಜೊತೆ ಚರ್ಚೆ ಮಾಡಿ ನಂತರ ಬೆಳೆ ಬೆಳಿಲಿಕ್ಕೆ ಮುಂದಾಗಬೇಕು. ಇಲ್ಲದಿದ್ರೆ ಸಂಪೂರ್ಣವಾಗಿ ನೀವು ಬಾಳೆ ಬೆಳಿಲಿಕ್ಕೆ ತಗಲಿಸಿದಂತ ವೆಚ್ಚ ನಷ್ಟಕ್ಕೊಳಗಾಗುವ ಸಾಧ್ಯತೆ ಜಾಸ್ತಿ ಇದೆ ಅನ್ನೋಂತ ಅಂಶವನ್ನ ನಾನು ರೈತ ಬಾಂಧವರಿಗೆ ತಿಳಿಸಲಿಕ್ಕೆ ಬಯಸ್ತೇನೆ. ಅದೇ ರೀತಿ ಬಾಳೆ ಬೆಳೆನಲ್ಲಿ ತೊಡಗಿಕೊಂಡವರು ಹೆಚ್ಚಿನ ಒಂದು ಮನೆ ತೂಕ ಮತ್ತು ಇದು ಬರಬೇಕಾದ್ರೆ ಪೋಷಕಾಂಶ ನಿರ್ವಹಣೆಯನ್ನ ಚೆನ್ನಾಗಿ ಮಾಡಬೇಕಾಗುತ್ತೆ. ಜೊತೆಗೆ ಈ ಕಂದು ಮರಿಗಂದುಗಳು ಏನ್ ಬರ್ತವೆ ಅದನ್ನ ಕಡ್ಡಾಯವಾಗಿ ನಿಯಮಿತವಾಗಿ ತೆಗಿತಾ ಹೋಗ್ಬೇಕಾಗುತ್ತೆ, ಕಳೆ ನಿರ್ವಹಣೆ ಮಾಡಬೇಕಾಗುತ್ತೆ. ಜೊತೆಗೆ ಚೆನ್ನಾಗಿ ನೀರು ಕೊಡಬೇಕು, ಪ್ಲಸ್ ಗೊಬ್ಬರವನ್ನು ಕೂಡ ಕರಾರುವಕ್ಕಾಗಿ ಪ್ರತಿ 45 ದಿನಗಳ ನಂತರ ನಾಟಿ ಮಾಡೋ ಸಮಯದಲ್ಲಿ ಭೂಮಿಗೆ ಚೆನ್ನಾಗಿ ಕೊಟ್ಟಿಗೆ ಗೊಬ್ಬರ ಕೊಟ್ಟು ನಂತರ 45 ದಿನಗಳಿಂದ ಏನದು ಶೆಡ್ಯೂಲ್ ಇದೆ ಅದನ್ನ ಪ್ರತಿ ಕರಾರುವಕ್ಕಾಗಿ ಪ್ರತಿ 30 ರಿಂದ 35 ದಿನಗಳಿಗೊಮ್ಮೆ ಕರಾರುವಕ್ಕಾಗಿ ಗೊಬ್ಬರ ಕೊಡೋದನ್ನ ತಪ್ಪಿಸಬಾರದು. ಇಲ್ಲೇ ಇದ್ರೆ ನಮ್ಗೆ ಬಹಳ ಲಾಭದಾಯಕ ಆಗೋ ಸಾಧ್ಯತೆ ಕಡಿಮೆ. ಅದಕ್ಕೋಸ್ಕರ ಕರಾರುವಕ್ಕಾಗಿ 45 ದಿನಗಳ ನಂತರ ಪ್ರತಿ 30 ರಿಂದ 35 ದಿನಗಳಿಗೊಮ್ಮೆ ಗೊಬ್ಬರವನ್ನ ಕೊಡ್ತಾ ಬರಬೇಕು. ಗೊನೆ ಬರೋ ತನಕ ಗೊಬ್ಬರವನ್ನು ಕೊಡ್ಬೇಕು. ಗೊನೆ ಬರೋ ಟೈಮ್ನಲ್ಲಿ ಬರೀ 3 ಚಿಕ್ ಬಂದಿದೆ 4 ಚಿಕ್ ಬಂದಿದೆ ಅಂತ ಯೋಚನೆ ಮಾಡಿದ್ರೆ ಅವಾಗ ಅದಕ್ಕೇನು ಪರಿಹಾರವನ್ನ ಕೊಡ್ಲಿಕ್ಕೆ ಸಾಧ್ಯ ಇಲ್ಲ. ಅದಕ್ಕೋಸ್ಕರ ಪ್ರಾರಂಭದಿಂದಲೇ 45 ದಿನಗಳ ನಂತರ ಪ್ರತಿ 30 ರಿಂದ 35 ದಿನಗಳಿಗೊಮ್ಮೆ ಪ್ರತಿ ಗಿಡಕ್ಕೆ ಏನ್ ಗೊಬ್ಬರ ಕೊಡಬೇಕು ಅಷ್ಟು ಪ್ರಮಾಣದಲ್ಲಿ ಗೊಬ್ಬರವನ್ನ ಕೊಡಬೇಕು. ರಸಾವರಿ ಪದ್ಧತಿ ಇದ್ರೆ ಪ್ರತಿ ವಾರ ಪ್ರತಿ ಎಕರೆಗೆ ಯಾವ ಪ್ರಮಾಣದಲ್ಲಿ ರಸಗೊಬ್ಬರ ಕೊಡಬೇಕು ಅನ್ನೋದ್ರ ತಾಂತ್ರಿಕವಾಗಿ ಅಧಿಕಾರಿಗಳ ಮೂಲಕ ತಿಳ್ಕೊಂಡು ವ್ಯವಸಾಯ ಮಾಡಿದ್ರೆ ಬಾಳೆ ಲಾಭದಾಯಕ ಬೆಳೆ ಆಗೋದ್ರಲ್ಲಿ ಯಾವುದೇ ಸಂದೇಹ ಇಲ್ಲ. ಅದ್ರ ಜೊತೆಗೆ ಬಾಳೆ ಸ್ಪೆಷಲ್ ಅಂತ ಹೇಳ್ಬಿಟ್ಟು ಈಗಾಗಲೇ ಎಎಚ್ಆರ್ನ ತಂತ್ರಜ್ಞಾನ ಏನು ಅಭಿವೃದ್ಧಿಪಡಿಸಿದ್ದಾರೆ ಅದನ್ನ ಪ್ಲಸ್ ಈ ಒಂದು ಬಯೋ ಏಜೆಂಟ್ಸ್ ಮತ್ತು ಬಯೋ ಫರ್ಟಿಲೈಸರ್ ಗೊಬ್ಬರಗಳನ್ನ ಹೆಚ್ಚಾಗಿ ಬಳಕೆ ಮಾಡಿ ಮಣ್ಣಿನಲ್ಲಿ ಆಲ್ರೆಡಿ ಏನು ಇದೆ ಜೈವಿಕ ಕ್ರಿಯೆ ಮೂಲಕ ಅದು ಕನ್ವರ್ಟ್ ಆಗಿ ಗಿಡಗಳಿಗೆ ಸಿಗುವಂತೆ ಮಾಡೋದ್ರಿಂದ ಉತ್ತಮವಾದಂತ ಬೇರೆ ಹಣ್ಣಿರ್ಬೋದು ತರಕಾರಿ ಇರ್ಬೋದು ಬೇರೆ ಯಾವುದೇ ಬೆಳೆಗಳ ಫಸಲು ಉತ್ತಮ ರೀತಿಯಲ್ಲಿ ಬರಲಿಕ್ಕೆ ಕಡಿಮೆ ಖರ್ಚಿನಲ್ಲಿ ಅವಕಾಶ ಮಾಡಿಕೊಡ್ಲಿಕ್ಕೆ ಅವಕಾಶ ಇದೆ. ಇಂಥ ಎಲ್ಲ ವಿಧಾನಗಳನ್ನ ಅಳವಡಿಸಿಕೊಂಡು ತೋಟಗಾರಿಕೆಯಲ್ಲಿ ತೊಡಗಿಸಿಕೊಂಡಿರುವಂತ ರೈತರು ಈ ತರದ ಎಲ್ಲ ವಿಧಾನಗಳನ್ನ ತಾಂತ್ರಿಕ ಮಾಹಿತಿಗಳನ್ನ ಅಳವಡಿಸಿಕೊಂಡು ವ್ಯವಸಾಯ ಚಟುವಟಿಕೆಗಳನ್ನ ತೋಟಗಾರಿಕೆ ಚಟುವಟಿಕೆಗಳನ್ನ ಕೈಗೊಂಡ್ರೆ ಹೆಚ್ಚಿನ ಲಾಭವನ್ನು ಗಳಿಸಲಿಕ್ಕೆ ಅವಕಾಶ ಇದೆ ಅನ್ನೋಂಥ ಮಾಹಿತಿನ ತಮ್ಮೆಲ್ರಿಗೂ ತಿಳಿಸಲಿಕ್ಕೆ ಬಯಸ್ತಾ ಹೆಚ್ಚಿನ ಮಾಹಿತಿಗೆ ನಮ್ಮ ತಾಲೂಕಿನ ಹಿರಿಯ ಸಹಾಯಕ ತೋಟಗಾರಿಕೆ ನಿರ್ದೇಶಕರು, ರೈತ ಸಂಪರ್ಕ ಕೇಂದ್ರದ ಸಹಾಯಕ ತೋಟಗಾರಿಕೆ ಅಧಿಕಾರಿಗಳು ಅಥವಾ ಉಪನಿರ್ದೇಶಕರ ಕಚೇರಿ ಇಲ್ಲಿರುವಂತ ನಮ್ಮಗಳನ್ನ ಸಂಪರ್ಕ ಮಾಡಿ ಹೆಚ್ಚಿನ ಮಾಹಿತಿಯನ್ನು ಪಡೆದುಕೊಂಡು ಬೆಳೆ ಚಟುವಟಿಕೆಗಳನ್ನ ಕೈಗೊಳ್ಬೇಕು ಅಂತೇಳಿ ತಮ್ಮೆಲ್ಲರನ್ನು ವಿನಂತಿ ಮಾಡಿಕೊಳ್ಳಿಕ್ ಬಯಸ್ತೇನೆ. ಹೆಚ್ಚಿನ ಮಾಹಿತಿಗೆ ನನ್ನ ಮೊಬೈಲ್ ಸಂಪರ್ಕ ಸಂಖ್ಯೆ 9448999224 9448999224 9448999224 ಇದು ನಮ್ಮ ಮೊಬೈಲ್ ದೂರವಾಣಿ ಸಂಖ್ಯೆ. ಅದೇ ರೀತಿ ಈ ಒಂದು ಆಕಾಶವಾಣಿ ಮೈಸೂರಿನ ಮೂಲಕ ಬೇರೆ ಬೇರೆ ಕಾರ್ಯಕ್ರಮಗಳನ್ನ ನಾವು ತೋಟಗಾರಿಕೆ ಸಂಬಂಧಪಟ್ಟ 5 ಕಾರ್ಯಕ್ರಮಗಳನ್ನ ನಡೆಸಿಕೊಟ್ಟಿದ್ದೀವಿ. ಅದನ್ನ ಕೇಳಿದಂತ ಎಲ್ಲಾ ಕೇಳುಗರಿಗೆ ಇಲಾಖೆ ಪರವಾಗಿ ಧನ್ಯವಾದಗಳನ್ನ ತಿಳಿಸಲಿಕ್ಕೆ ಬಯಸ್ತೇನೆ. ಆಕಾಶವಾಣಿ ಮೈಸೂರಿನ ಮೂಲಕ ಪ್ರಸಾರಗೊಂಡ 5 ಸರಣಿಗಳಲ್ಲಿ ಬೆಳೆ ವಿಮೆ ಸಂಬಂಧಪಟ್ಟಂತೆ ಮೊದಲನೇದಾಗಿ ನಾವು ಚರ್ಚೆ ಮಾಡಿದ್ವಿ. ಎರಡನೇದಾಗಿ ಮಹಾತ್ಮ ಗಾಂಧಿ ರಾಷ್ಟ್ರೀಯ ಗ್ರಾಮೀಣ ಉದ್ಯೋಗ ಖಾತ್ರಿ ಯೋಜನೆಯಡಿ ತೋಟಗಾರಿಕೆ ಚಟುವಟಿಕೆಗಳು ಏನೇನು ಕೈಗೊಳ್ತೀವಿ ಅದರ ಬಗ್ಗೆ ತಿಳಿಸಿಕೊಟ್ವಿ. ಮೂರನೇದಾಗಿ ಸಮಗ್ರ ತೋಟಗಾರಿಕೆ ಅಭಿವೃದ್ಧಿ ಮಿಷನ್ ಯೋಜನೆ, ರಾಷ್ಟ್ರೀಯ ತೋಟಗಾರಿಕೆ ಮಿಷನ್ ಯೋಜನೆ ಬಗ್ಗೆ ಬಹಳಷ್ಟು ಮಾಹಿತಿಗಳನ್ನ ರೈತರ ಜೊತೆ ಹಂಚಿಕೊಂಡಿದ್ದೀವಿ. ಅದೇ ರೀತಿ ನಾಲ್ಕನೇದಾಗಿ ಪ್ರಧಾನಮಂತ್ರಿ ಕೃಷಿ ಸಿಂಚಾಯಿ ಯೋಜನೆ, ಪ್ರತಿ ಹನಿಗೆ ಅಧಿಕ ಬೆಳೆ ಅನ್ನೋ ಘೋಷವಾಕ್ಯ ಏನಿತ್ತು, ಅದರಿಂದ ಏನ್ ಸೌಲಭ್ಯಗಳು ಇಲ್ಲ ರೈತರಿಗೆ ದೊರೆಯುತ್ತೆ ಅನ್ನೋದ್ರ ಬಗ್ಗೆ ತಿಳಿಸಿಕೊಟ್ಟಿದೀವಿ. ಅದೇ ರೀತಿ ಕೊನೆಯದಾಗಿ ಜಿಲ್ಲೆಯ ತೋಟಗಾರಿಕೆ ಸ್ಥಿತಿಗತಿಗಳನ್ನ ಅವಲೋಕಿಸಿಕೊಂಡು ಈ 5 ಈಗೇನ್ ನಾವು ಇಷ್ಟೊತ್ತು ಚರ್ಚೆ ಮಾಡಿದ್ವಿ, ಅಡಿಕೆ ಬೆಳೆ ಬೇಸಾಯ ಸಾಧಕ ಬಾಧಕ, ತೆಂಗು ಬೆಳೆ ಬೇಸಾಯ ಪದ್ಧತಿ, ವಿವಿಧ ಬಹು ಬೆಳೆ ಪದ್ಧತಿಯನ್ನಾಗಿ ಯಾವ ರೀತಿ ಲಾಭದಾಯಕ ಮಾಡಿಕೊಳ್ಬಹುದು, ರಾಷ್ಟ್ರೀಯ ಕೃಷಿ ವಿಕಾಸ ಯೋಜನೆಯಲ್ಲಿ ತೋಟಗಾರಿಕೆ ಬೆಳೆಗಳಲ್ಲಿ ಯಾಂತ್ರೀಕರಣ ಸಂಬಂಧಪಟ್ಟಂತ ಮಾಹಿತಿ, ಮತ್ತು ತೋಟಗಾರಿಕೆ ಬೆಳೆಗಳಲ್ಲಿ ಸಮಗ್ರ ಕೀಟ ಮತ್ತು ರೋಗ ಮತ್ತು ಪೋಷಕಾಂಶ ನಿರ್ವಹಣೆ ವಿಷಯಗಳು ಹಾಗೂ ಬಾಳೆ ಬೆಳೆ ತಾಂತ್ರಿಕ ಮಾಹಿತಿಗೆ ಸಂಬಂಧಪಟ್ಟಂತ ವಿಚಾರಗಳನ್ನ 5 ಸರಣಿಗಳಲ್ಲಿ ರೈತರೊಂದಿಗೆ ಮಾಹಿತಿಯನ್ನು ಹಂಚಿಕೊಳ್ಳಿಕ್ಕೆ ಪ್ರಯತ್ನ ಮಾಡಿದೀವಿ. ಇದನ್ನ ಕೇಳಿದಂತ ಎಲ್ಲಾ ಸ್ತೋತ್ರಗಳಿಗೆ ನಮ್ಮ ನಮಸ್ಕಾರ. ನೋಡಪ್ಪ, ಈಗ ಅಡಿಕೆ ಗಿಡದಿಂದ ಶುರುವಾಯ್ತು. ಈಗ ಅಡಿಕೆ ಹಾಕೋದು ಬೇಡ ಅಂತ ನಾವು ಹೇಳಕ್ಕಿಲ್ಲ, ಲಾಭದಾಯಕ ಅಂತ ಅವರು ಹೇಳವ್ರೆ, ಆದ್ರೆ ನೀರಿನ ಸೌಲಭ್ಯ ಹೆಂಗದೆ ಅದ್ ನೋಡ್ಕೊಂಡು ಮಾಡ್ಬೇಕು. ಅಲ್ಲ ಕಣಪ್ಪ ಸುಬ್ಬಣ್ಣ, ಇವ್ರು ಹೇಳದ್ದೇ ಈಗ ಮಂಡ್ಯ ಜಿಲ್ಲೆಗೆ ಸಂಬಂಧಪಟ್ಟಂಗೆ, ಇವನು ಹೋಗಿರೋದು ಮಂಡ್ಯ ಜಿಲ್ಲೆಗೆ, ಇವನು ಪ್ರೋಗ್ರಾಮ್ ಕೇಳ್ಕೊಂಡು ಹೋಗಿದ್ರೆ ಚೆನ್ನಾಗಿರೋದು. ಈಗ ಹೋಗಿ ನೋಡ್ಕೊಂಡ್ ಬರ್ಲಿ ಬಿಡು, ಹಾಕಸ್ಬಿಟ್ಟು ಬಂದ್ಬಿಟ್ರಿ, ಏನ್ ಮಾಡೋದು, ಹಾಕಸ್ಬಿಟ್ಟು ಬಂದಾನ ತಟ ಅಂತಾನೆ. ಹಂಗಲ್ಲಪ್ಪ, ನಿನ್ ಬಿಟ್ಬಿಟ್ಟು ಅದಾಯ್ತದ, ಏನಿದ್ರೆ ಸುಮ್ಮನ್ ಕುಂತ್ಕೊಂಡ್ ನೋಡ್ಕೊಂಡ್ಬತ್ತೆ. ತಡಿ, ಈಗ ನಾವ್ ಮಾತಾಡ್ ಮುಗಿದ್ಮೇಲೆ ಕಮಲಕ್ಕ ಟೀ ತರ ಕೊಳಕ್ ಹೋಯ್ತಾಳಲ್ಲ, ಆಗ ಫೋನ್ ಮಾಡಿ ಹೇಳ್ಬಿಡ್ತೀನಿ, ನೆಡ್ಸ್ಬೇಡ ಗಿಡನ ಸೀರು ಅಂತ ಹೇಳ್ತೀನಿ. ಹಂಗಲ್ಲ, ತೋಟಗಾರಿಕೆ ಇಲಾಖೆಯವ್ರು ಹೋಗಿ ಸಲಹೆ ಕೇಳು ಫಸ್ಟ್ ಅಂತ ಹೇಳವ. ಈಗ ನೋಡಪ್ಪ, ಅಡಿಕೆ ವಿಚಾರ ಆಯ್ತು, ಈಗ ತೆಂಗಿನ ವಿಚಾರಕ್ಕೆ ಬಂದ್ರೆ ಅವ್ರೇನ್ ಹೇಳ್ತಾರೆ, ತೆಂಗಿನ ತೋಟದಲ್ಲಿ ಈಗಿನ ಒಂದು ಸನ್ನಿವೇಶದಲ್ಲಿ ನುಗ್ಗೆ ಮತ್ತೆ ಈ ಕರಿಬೇವು ಇವುಗಳನ್ನ ಹಾಕೋದು ಅಂತರ್ ಬೆಳೆಯಾಗಿ ಬೆಳೆಯೋದು ಲಾಭದಾಯಕವಾಗಿರುತ್ತೆ ಅಂತ ಅವ್ರು ಹೇಳ್ತಾವ್ರೆ. ಆಮೇಲೆ ಅನುಕೂಲ ಇದೆಯಾ ನೀನು, ಈಗ ಡ್ರ್ಯಾಗನ್ ಫ್ರೂಟ್ ಅಂತ ಬರ್ತದೆ, ಅದೇ ಒಂದು ಕೆಂಪು ಬಣ್ಣದ ಈ ದೊಡ್ಡ ದೊಡ್ಡ ಅಂಗಡಿಗಳೆಲ್ಲ ಸಿಗುತ್ತಲ್ಲ, ಒಂದ್ ಹಣ್ಣಿಗೆ ಕಡಿಮೆ ಅಂದ್ರೆ 80-90 ರೂಪಾಯಿ ಹಣ್ಣಿಗೆ ತಕ್ಕಂಗ್ ರೇಟು. ಅಲ್ಲ, ಹಣ್ಣಿಗೆ ಹಂಗೆ 100 ರೂಪಾಯಿ ಮಡಿಕೋ, ಅದು ಹಸಿ ಸ್ವಲ್ಪ ದಿನ ಇಟ್ಕೊಳ್ಬಹುದು, ಒಳ್ಳೆ ಬೇಡಿಕೆನು ಇರ್ತದೆ, ಅದನ್ನು ಹಾಕೊಳ್ಬಹುದು ಅಂತ ಹೇಳ್ತಾವ್ರೆ. ಈ ಮೂರು ವಿಚಾರನ ಅವರು ತೆಂಗಿನಲ್ಲಿ ಹೇಳಿದ್ರು. ಹಂಗೇನೆ ಹೇಳಿದ್ರು. ಈಗ ಇನ್ನೊಂದು ರಾಷ್ಟ್ರೀಯ ಕೃಷಿ ವಿಕಾಸ ಯೋಜನೆ ಅಂತ ಐತೆ, ಅದರಲ್ಲಿ ಕೆಲವೊಂದು ಅನುಕೂಲತೆಗಳಿದೆ, ಅದನ್ನ ಪಡ್ಕೊಳ್ಬಹುದು ಅಂತ. ಆಮೇಲೆ ಈ ತೋಟಗಾರಿಕೆ ಬೆಳೆಗಳಲ್ಲಿ ಕೀಟ ಹಾಗೂ ಸಮಗ್ರ ಪೀಡೆ ನಿರ್ವಹಣೆಗೆ ಒಂದು ಯೋಜನೆಯಲ್ಲಿ ಅದಕ್ಕೂ ಬೇಕಾದಂತಹ ಒಂದು ಸಲಹೆ ಮಾರ್ಗದರ್ಶನ ಕೆಲವು ಪರಿಕರಗಳು ಇದನ್ನೆಲ್ಲ ಕೊಡಕ್ಕೆ ಯೋಜನೆ ಐತೆ. ಪೋಷಕಾಂಶಗಳ ನಿರ್ವಹಣೆ ಎಲ್ಲ ಯೋಜನೆಗಳ ಬಗ್ಗೆ ತಿಳಿಸ್ಕೊಟ್ಟವ್ರೆ. ಆಮೇಲೆ ಹೇಳಿದ್ರು, ಈ 5 ಕಾರ್ಯಕ್ರಮದಲ್ಲಿ ಇಂತಿಂತ ವಿಚಾರಗಳನ್ನೆಲ್ಲ ನಾವು ತಿಳಿಸ್ಕೊಟ್ಟಿದೀವಿ, ಇದಿಷ್ಟು ಸಾಕಾಗಲ್ಲ, ಇನ್ನು ಹಸಿ ಮಾಹಿತಿ ಬೇಕು ಅಂದ್ರೆ ಯಾವಾಗ ಬೇಕಾದ್ರೂ ನಮ್ಮ ಕಚೇರಿಗಳಲ್ಲಿ ಇರ್ತವೆ, ಅಲ್ಲಿ ಹೋಗಿ ವಿಚಾರಿಸಬಹುದು. ಅಲ್ಲಿ ತಾಂತ್ರಿಕ ಸಹಾಯಕರು ಇರ್ತಾರೆ, ಸಹಾಯಕ ನಿರ್ದೇಶಕರು ಇರ್ತಾರೆ, ಇಲ್ಲ ಇವರು ಉಪನಿರ್ದೇಶಕರು ಮಂಜುನಾಥ್ ಅವರು, ಅವ್ರನ್ನು ಸಂಪರ್ಕಿಸಬಹುದು ಅಂತ ಮಾಹಿತಿನೂ ಕೊಟ್ಟವ್ರೆ. ಮೊಬೈಲ್ ಸಂಖ್ಯೆನೂ ನೀನು ಬರ್ಕೊಂಡಿದೀಯಲ್ಲ, ಬರ್ಕೊಂಡಿದ್ದು ಈಗ ನೀನ್ ಮಾಡ್ಬೇಕಾಗಿರೋದು ಇಷ್ಟಯ್ಯ ಹೇಳಪ್ಪ. ಆಮೇಲೆ ಅವರೇ ಹೇಳ್ಬಿಟ್ಟವ್ರೆ, 4 ವರ್ಷಕ್ಕೆ ಒಂದ್ಸಾರಿ ಮಳೆ ಕಡಿಮೆ ಆಗೋದು ಅಂದ್ರೆ ಅನಾವೃಷ್ಟಿ ಆಯ್ತದೆ ಅಂತ ಹೇಳಿದ್ರು. ಅಂದ್ರೆ ಏನ್ ಮಾಡ್ತಾರೆ ಇವರು, ಪ್ರತಿ ವರ್ಷ ಮಳೆ ಪ್ರಮಾಣ ಎಷ್ಟು, ಇಲ್ಲಿ ಅಂದಾಜು ಎಷ್ಟಿರ್ಬೇಕು, ಆಗ್ತಿರೋ ಮಳೆ ಏನು, ಅದನ್ನ ನೀವು ದಾಖಲು ಮಾಡ್ತಾ ಹೋಯ್ತಾರೆ. ಹಂಗ್ ನೋಡಿದಾಗ ರೈತರು ತಿಳ್ಕೊಳ್ಬೇಕು ಅದನ್ನು. 4 ವರ್ಷಕ್ಕೊಂದ್ಸಾರಿ ಅನಾವೃಷ್ಟಿ ಆಗೋದ್ರಿಂದ ಅಂದ್ರೆ ಆ ವರ್ಷ ಮಳೆ ಬರ್ತದೆ, ನೀರಿನ ಪ್ರಮಾಣ ಕಡಿಮೆ ಆಯ್ತದೆ. ಅಂತ ವರ್ಷಕ್ಕದಲ್ಲಿ ಏನಾದ್ರು ಬೆಳೆ ಸಿಕ್ಕಾಕೊಂಡ್ಬಿಟ್ರೆ ಹೊಸಿ ತೊಂದರೆ ಆಯ್ತದೆ. ಅದನ್ನ ನೋಡ್ಕೋಬೇಕು. ಆಮೇಲೆ ಕೆಲವು ಪ್ರದೇಶಗಳು ಮಂಡ್ಯ ಜಿಲ್ಲೆಯಲ್ಲೂ ಕೆಲವು ಪ್ರದೇಶಗಳು ಹೇಳಿದ್ರು, ಅಲ್ಲಿ ಈ ಒಂದು ನಾವು ಏನ್ ಹೇಳ್ತೀವಿ ಈ ಅಂತರ್ಜಲ ಬೇರೆ ಜಿಲ್ಲೆಗಳಿಗೆ ಹೋಲಿಸಿದ್ರೆ ಕೆಲವು ತಾಲೂಕುಗಳಲ್ಲಿ ಹೊಸಿ ಕಡಿಮೆ ಇದೆ. ಬೋರ್ ಹಾಕಿದಾಗ ಗೊತ್ತಾಯ್ತದೆ. ಹಂಗಾಗಿ ನೀರಿನ ಪ್ರಮಾಣ ನಾವು ನೋಡ್ಕೊಂಡು ಮಾಡ್ಬೇಕು. ಒಂದೇ ಸಲಕ್ಕೆ ನಾವು ಈಗ ಮಲೆನಾಡು ಪ್ರದೇಶಗಳಲ್ಲಿ ಅಡಕೆ ಬೆಳೀತಾರೆ, ಅವ್ರ ಮಟ್ಟದಲ್ಲೇ ನಾವು ಮಾಡಕ್ ಆಗಕ್ಕಿಲ್ಲ. ಅದಕ್ಕೆ ಇದೆಲ್ಲ ಹೊಸಿ ಗಮನಿಸಿ ಅಂತ ಹೇಳಿದ್ರು. ಈಗ ಮಾತಂತೂ ನೀನು ಕೇಳಿದೀಯ, ಈಗ ನನ್ನ ಮೊಬೈಲ್ ಆಗಿ ಏನಾಯ್ತೆ ನಿನಗೂ ಕಳಿಸ್ತೀನಿ, ನೀನ್ ಹೇಳ್ಕೊಟ್ಟಿದೀಯಲ್ಲ ಹೆಂಗನು ಅವನಿಗೋಸಿ ಕೇಳಿಸ್ತೀನಿ. ಜೊತೆಗೆ ಈ ಮಂಜುನಾಥ್ ತಪ್ಪನವರು ಈ ಬಹಳ ಒಳ್ಳೊಳ್ಳೆ ವಿಷಯಗಳು ತಿಳ್ಸ್ಕೊಟ್ರು ಬಿಡು. ಈ 3-4 ವಾರದಿಂದ ಸುಬ್ಬಣ್ಣ ಈ ಅದನ್ ಕೇಳದ್ ಬಿಟ್ಬಿಟ್ಟಿ ಅದೆಲ್ಲ ಹೋಗ್ ಕುಂತಾನಲ್ಲ ಇವನು. ಇರ್ಲಿ ಬಿಡಪ್ಪ, ಏನೋ ಒಂದು ನಮಗೂ ಹೊಸಿ ಒಂದು ಅನುಕೂಲತೆ ಇದೆಯಲ್ಲ, ಇದೆಲ್ಲ ಕೇಳ್ಕೊಂಡು ರೆಕಾರ್ಡ್ ಮಾಡ್ಕೊಂಡು ಪುನಃ ಪುನಃ ಕೇಳ್ಬೋದು. ಹೊಸಿ ಅನುಕೂಲ ಆಗೈತೆ, ಇನ್ನೇನಿದ್ರು ನಿಮ್ಮಂತವ್ರ ಮನ್ಸು ಮಾಡ್ಬೇಕು. ಏನ್ ಮನ್ಸು ಮಾಡ್ಬೇಕಪ್ಪ? ಅದೇ ಕಣಪ್ಪ, ಮೊದ್ಲು ಮನ್ಸು ಮಾಡಿ ಅವನನ್ನ ಈ ವರ್ಷ ಆದ್ರೂ ನೆಟ್ಟಿಗೆ ಕೃಷಿ ಮಾಡೋಂಗ್ ಮಾಡು. ಈಗ ಅವನ್ ಏನಾಯ್ತು ಗೊತ್ತಾ ಸುಬ್ಬಣ್ಣ, ಲಾಕ್ ಡೌನ್ ಇದ್ದಿದ್ರೆ ಸರಿಯಾಗಿರೋದು ಹೋಟೆಲಿರೋನು, ಲಾಕ್ ಡೌನ್ ಓಪನ್ ಮಾಡ್ಬಿಟ್ರಲ್ಲ ಓಡ್ದ ಪತ್ತಿನ ತಡೆಯಲ್ಲಿ ಅನ್ಬಿಟ್ಟು ಹೊಂಟದ. ಓಡ್ಲಿ ಇವಸ ಈ ಕೆಲಸಗಳು ಆಗ್ಬೇಕಲ್ಲ, ಆಗ್ಬೇಕು. ಮಳೆ ಬೀಳ್ತಾ ಐತೆ, ಇರೋ ನೀರನ್ನ ಅವನ ಜಮೀನ್ಲೆ ಬೇಕಾದಷ್ಟು ಕೆಲಸ ಅದೆ. ಅದೆಲ್ಲ ನೆಂಟ್ರದಕ್ಕೆ ಹೋಗೋನು ಈಗ ಅವನು ಒಂಥರ ಈಗ ಊರ್ ಕುರಿ ಕಾದು ದೊಡ್ಡ ಬೋರೆಗೌಡ ಅನ್ಸ್ಕೋಬೇಕು ಅಂತ ಗಾದೆ ಹೇಳ್ತಾರಲ್ಲ, ಎಲ್ಲಾ ಕುರಿನು ಕಾಯ್ತೀನಿ ಒಟ್ಟಲ್ಲಿ ನನ್ ದೊಡ್ಡ ಮನಸ್ಸೆ ಅನ್ಬೇಕು ನೀವು ಅಂತ. ಇರ್ಲಿ ಬಿಡು, ಇಂಟ್ರೆಸ್ಟ್ರೆಲ್ಲ ಹೋಗ್ಬೇಕು ಅನ್ನ. ಈಗ ತೆಂಗು ತೆಂಗಿನ ಮಧ್ಯೆ ಅಡಿಕೆ ಹಾಕೋಬಹುದು ಅಂತ ಆಯ್ತು, ಹಂಗಾರೀಗ ನಾವು ತಂದಿರೋದಕ್ಕೂ ಸರೋಯ್ತು. ನಿಮ್ಮ ಯಜಮಾನಪ್ಪ ಬುದ್ಧಿವಂತ, ಅವನ ಅದೆಲ್ಲ ವಿಚಾರ ಮಾಡಿರ್ತಾನೆ. ಅಲ್ಲಿಗೆ ನೀವು ಬಾಳೆ ವಿಷಯನು ಹೇಳ್ದಲ್ಲಣ್ಣ, ಬಾಳೆ ವಿಷಯದಲ್ಲೂ ಅಷ್ಟೇನೆ. ಬಾಳೆ ಬೆಳೆನಲ್ಲಿ ಹೆಂಗೆ ಲಾಭದಾಯಕ ಮಾಡ್ಕೋಬೇಕು, ಹೆಂಗೆ ಸಂರಕ್ಷಣೆ ಮಾಡ್ಕೋಬೇಕು ಅಂತ ಹೇಳವ್ರೆ. ಆಮೇಲೆ ಬಾಳೆ ಬೆಳೆಗೆ ಅಂತಾನೆ ಯೋಜನೆಗಳು ಐತೆ, ಅದ್ರದ್ದು ಹೊಸಿ ಬೇಕಾದ್ರೆ ನಾವು ಪ್ರಯೋಜನ ಪಡ್ಕೋಬಹುದು. ಸರಿ ಪುಟಣ. ಅದೇಗೆಲ್ಲ ಏನೋ ತೆಂಗಿನ ಮಧ್ಯೆ ಅಡಿಕೆ ಅಡಿಕೆ ಮಧ್ಯೆ ಬಾಳೆ ಹಾಕ್ತಾ ಇದಾರಂತಲ್ಲ, ಅವ ನೀನೀಗ ನುಗ್ಗೆ ಮತ್ತೆ ಕರಿಬೇವು ಹಾಕ್ಸು, ಅದರಲ್ಲೂ ಹೊಸಿ ಕಾಸು ಮಾಡ್ಕೋಬಹುದು. ಈಗ ಕರಿಬೇವನ್ನು ಬೆಳೆದಾಳ ಕಣಪ್ಪ, ಮಾರಾಟ ಮಾಡೋಷ್ಟು ಈಗ ಬರೀ ಈಗ ನಮ್ಮ ಮನೆಗೆ ಹಿಂಗ್ ಬೇಕಾದವ್ರು ಕೊಡ್ತೀನಲ್ಲ, ಮಾರಾಟ ಮಾಡಕ್ಕೂ ಬೆಳ್ಕೋಬಹುದಂತೆ. ಹಂಗಾರೆ ಅದು ಸಸಿಗಳು ಹಾಕಿಸ್ಬೇಕು. ಸಸಿಗಳು ಹಾಕ್ಸೋದ್ ಏನು, ಸಸಿಗಳು ಹಾಕಿರ್ಬೇಕು. ಯಾಕೆ ರಾಜಣ್ಣ ಮಾಡಿಲ್ವ ಸಸಿಗಳನ್ನ? ಅಯ್ಯೋ ಅವನೇನ್ ಬಿಡಪ್ಪ ಬುದ್ಧಿವಂತ, ಏನಾರ ಮಾಡ್ತಾನೆ. ಕರ್ಬೇವಿನ ಸಸಿನ ಮಡಗಿದೀಯಾ? ಅಯ್ಯೋ ಮಡಗಿನಿ ಒಂದಷ್ಟವೇ, ನಾಟಿ ಕರ್ಬೇವಿನ ಸಸಿಗಳವ. ಸರಿ, ಒಂದ್ 10-20 ತಂದತ್ಲ ಕಮಲಕ್ಕಂಗು ಕೊಡೋ ತಕ್ಕ. ಅದಕ್ಕೇನ ನಾಟಿ ಆದ್ರೆ ಗಮ್ ಅಂತದೆ ಒಗ್ಗರಣೆ ಮಾಡಿದ್ರೆ. ಒಗ್ಗರಣೆ ಹಾಕವ, ಗಿಡ ದಂಡಕ್ಕೆ ಹೋಗು ನೀನು. ಗಿಡ ದಂಡಕ್ಕೆ ಹೋದ್ರೆ ಗಮ್ ಅಲ್ಲೇ ಗಮ್ ಅಂತದೆ. ಚಟ್ನಿ ಪುಡಿ ಚೆನ್ನಾಗ್ ಮಾಡ್ಬೋದು, ಹಂಗಂತ ಶಂಕರ ನಿಂಗ್ ಹೇಳ್ಬೇಡ, ನಂಗ್ ಚಟ್ನಿ ಪುಡಿ ಕೊಡು ಅಂತ ಕುಂತ್ಕೊಂಡ್ಬಿಡ್ತಾನೆ. ಮಾಡಿದೆ ಅನ್ಸುತ್ತೆ ನೀನು? ಇಲ್ಲ, ಅವಾಗ ಮಾಡಿದ್ದೆ, ಈಗ ಖಾಲಿ ಆಗ್ಬಿಟ್ಟೈತಿ, ಈಗ ಹೊಸ್ದಾಗ ಮಾಡ್ತೀನಿ. ಮನೆ ಐತಲ್ಲ ಹೆಂಗು ಸೊಪ್ಪು ಹಾಕ್ಬಿಟ್ ಮಾಡ್ತೀನಿ, ಗೊತ್ತಾದ್ರೆ ಬಂದ. ಅಲ್ಲ ಕಣವ, ನೀನ್ ಚಟ್ನಿ ಪುಡಿದ ಹೇಳಿದೆ, ಅವರು ನುಗ್ಗೆ ಸೊಪ್ಪಿದೆಯಲ್ಲ ಅದನ್ನು ಸಹ ನೆರಳಲ್ಲಿ ಒಣಗಿಸಿ ಪುಡಿ ಮಾಡಿ ಅದನ್ನು ಸಹ ಆಹಾರದ ಉತ್ಪನ್ನಗಳಲ್ಲಿ ಬಳಕೆ ಮಾಡ್ತಾವ್ರಂತೆ. ಇದಕ್ಕೆ ಮೌಲ್ಯವರ್ಧನೆ ಅಂತ ಹೇಳ್ತಾರೆ. ಈ ನುಗ್ಗೆ ಮತ್ತೆ ಕರಿಬೇವು ಎರಡಕ್ಕೂ ಮೌಲ್ಯವರ್ಧನೆಗೆ ಅವಕಾಶಗಳು ಇರೋದ್ರಿಂದ ನಮಗೆ ಬೇಕಾದಷ್ಟು ಮಡಿಕೋಬಹುದು. ಜಾಸ್ತಿ ಆಯ್ತಾ ಅದಕ್ಕೊಂದು ಮಾರಾಟ ಮಾಡೋದಕ್ಕೆ ವ್ಯವಸ್ಥೆ ಮಾಡ್ಕೋಬಹುದು. ಅದನ್ನ ಒಣಗಿಸಿ ಪುಡಿ ಮಾಡಿ ಇಟ್ಕೊಂಡು ಅಡಿಗೆ ಮಾಡಿದಾಗ ಹಾಕೊಳ್ಳೋದೇನೋ, ಅದನ್ನ ಬಳಕೆ ಮಾಡ್ಕೊಳ್ಳೋದು. ಅಲ್ಲ ಕಣಪ್ಪ, ಅಲ್ಲಿ ಉಪಾಯ ಆಯ್ತು. ಅವ್ರ್ಯಾರೋ ಅಲ್ಲಿ ಮೆಂತ್ಯ ಸೊಪ್ಪದು ತರಲ್ವೇನವ? ಹೌದು, ಕಟ್ಟಿನಾಗ ಬರುತ್ತಲ್ಲ ಅಲ್ಲಿ ಕಸೂತಿ ಮೆಂತ್ಯ. ಅದೇನ್ ಎಲ್ಲ ಅಡಿಗೆಗೂ ನಮ್ ಮಗಳ ಐತಲ್ಲ, ತಗೊಂಡು ಉದ್ರಸ್ಕೊಂಡು ಉದ್ರಸ್ಕೊಂಡು ತಿಂದಿದ್ದೆ ತಿಂದಿದ್ದು. ಬಿಡು, ಈಗ ನೀನು ಮೆಂತಿದ್ದು ನುಗ್ಗೆದು ಮಾಡಿ ಮಡ್ಗು, ನಿನ್ ಮಗಳಿಗಿಂತ ಹೆಚ್ಚಾಗಿ ಅವನು ಉದುರ್ಸ್ಕೊಂಡು ತಿಂತಾನೆ. ತಿಂತಾನೆ. ಅದೇ ಯಾಕೋ ಗೊತ್ತಿಲ್ಲಕ್ಕ ಸುಬ್ಬಣ್ಣ, ಈ ಉದುರಿಸ್ಕ ತಿಂತಾನೆ ಅಂತೀಯೇ, ಎದ್ಬಿಟ್ಟ ನೋಡು ಈಗ ವಿಷಯ ಗೊತ್ತಾದ್ರೆ ಬಿಟ್ಟಾನೆ. ಈಗ ಸುಮ್ನೀರಿಗ ಚಟ್ನಿ ಪುಡಿ ಗಮ್ಲಗೆ ಓಡ್ ಬತ್ತಾನೆ. ಈಗ ಸಂಜೆಗೆ ಫೋನ್ ಮಾಡ್ತೀನಲ್ಲ ಈ ಮಂಜುನಾಥಪ್ಪ ಅವ್ರದ್ದು ಕೇಳು ಅಂತ, ಈಗ ಸಂಜೆಗೆ ಹೇಳ್ಬಿಡ್ತೀನಿ ಸುಮ್ನಿರುವ ಚಟ್ನಿ ಪುಡಿ ಮಾಡೋಳ ಗಮ್ಮಂತದೆ ಅಂತ. ಆಮೇಲೆ ಬತ್ತಾನೆ ಒಂಚೂರು ರಾಗಿ ರೊಟ್ಟಿಗೆ ಚಟ್ನಿ ಪುಡಿ ಹಾಕೊಡಿಲ್ಲಿ ಅಂತ ಹುಡಿಕೊಂಡು ಬತ್ತಾನೆ. ತಮ್ಲಕ್ಕ ಮಳೆ ನಿಂತಿರೋ ಹಂಗದೆ, ನೀ ಏನಾರು ಬಿಸಿಯಾಗಿ ಏನಾರು ಕೊಟ್ರೆ ಅಟ್ಟಿ ಕಡೆ ಕಡಿತೀವಿ. ಅದೇ ಬಿಸಿಯಾಗಿ ಮಸಾಲೆ ಟೀ ಮಾಡ್ಕೊಡ್ತೀನಿ ಕೊಡವ. ಗಂಟ್ಲು ನಚ್ಚಗಾಯ್ತದೆ, ಬರೀ ಕಷಾಯನೆ ಮಾಡ್ತಿದ್ದೆ ಯಾವಾಗ್ಲೂ, ಮಸಾಲೆ ಟೀ ಮಾಡಿದ್ಯ ಕೊಡು ಇರಪ್ಪ. ಜೊತೆಗೆ ಏನಾರು ನಂಚ್ಕೊಳಕ್ ತಕೋಬೈತೆ, ಕುರುಕ್ಲ ಐತೆ ತತ್ತಿ ನೀರು, ಬೆಲ್ಲ ಜಾಸ್ತಿನೇ ಹಾಕೋಂಗೆ. ಏ ಬೇಡ ಬೇಡ, ಬೆಲ್ಲ ಜಾಸ್ತಿ ಹಾಕ್ಬೇಡ, ಜೊತೆಗೆ ಏನಾರು ತಕೋಬೇಕು ಕುರುಕ್ಲ ಸಾಕು, ಬಾಯಿ ಆಡಿಸ್ಬೇಕು. ಸರಿ ಅದು ಆಗ್ಲಿ ಬಿಡಪ್ಪ. ತೋರಣ ಹೂರಣ ಪ್ರಾಯೋಜಿತ ಕಾರ್ಯಕ್ರಮ ಕೇಳಿದಿರಿ. ಈ ಕಾರ್ಯಕ್ರಮದ ಪ್ರಾಯೋಜಕರು ತೋಟಗಾರಿಕೆ ಇಲಾಖೆ, ಜಿಲ್ಲಾ ಪಂಚಾಯತ್ ಮಂಡ್ಯ. ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದವರು ಮಂಡ್ಯ ಜಿಲ್ಲೆಯ ತೋಟಗಾರಿಕೆ ಇಲಾಖೆಯಲ್ಲಿ ಉಪನಿರ್ದೇಶಕರಾಗಿರುವ ಡಿ ಮಂಜುನಾಥ್, ಆರ್ ಲೋಕೇಶ್ವರಿ, ಎಸ್ ಲಕ್ಷ್ಮೀನಾರಾಯಣ ಹಾಗೂ ಎಸ್ ಸುಬ್ರಹ್ಮಣ್ಯ. ಸಕಲ ಜೀವಿಗಳಿಗೆ ಭೂಮಿ ಆಶ್ರಯ ತಾಣ. ಅತಿಯಾದ ಪ್ಲಾಸ್ಟಿಕ್ ಬಳಕೆಯಿಂದ ಉಸಿರು ಕಟ್ಟಿಸಿ ತೆಗೆಯದಿರಿ ಜೀವ ಸಂಕುಲಗಳ ಪ್ರಾಣ. ಹಿಂದೆ ನಿಲ್ಲಿಸಿ ಅತಿಯಾದ ಪ್ಲಾಸ್ಟಿಕ್ ಉಪಯೋಗ. ಪ್ಲಾಸ್ಟಿಕ್ ಬದಲು ಬಟ್ಟೆ ಅಥವಾ ಸೆಣಬಿನ ಚೀಲ ಬಳಸೋಣ. ಪ್ಲಾಸ್ಟಿಕ್ ಮುಕ್ತ ಗ್ರಾಮ ರೂಪಿಸಲು ಬನ್ನಿ ಕೈಜೋಡಿಸಿ. ಪ್ರತಿಯೊಬ್ಬರಲ್ಲೂ ಈ ಬಗ್ಗೆ ಜಾಗೃತಿ ಮೂಡಿಸಿ. ಹೆಚ್ಚಿನ ಮಾಹಿತಿಗೆ ಪರಿಹಾರ ಸಹಾಯವಾಣಿ ಸಂಖ್ಯೆ 9480985555. ಪ್ರಕಟಣೆ ಗ್ರಾಮೀಣ ಕುಡಿಯುವ ನೀರು ಮತ್ತು ನೈರ್ಮಲ್ಯ ಇಲಾಖೆ, ಕರ್ನಾಟಕ ಸರ್ಕಾರ. ಕೃಷಿ ದರ್ಪಣ. ವಾರದ ಕೃಷಿರಂಗ ಕಾರ್ಯಕ್ರಮಗಳ ಮುನ್ನೋಟ. ಕೇಳುಗರಿಗೆಲ್ಲ ನಮಸ್ಕಾರ. ಕೃಷಿ ದರ್ಪಣ ಕಾರ್ಯಕ್ರಮಕ್ಕೆ ಸ್ವಾಗತ. ನಾಳೆ ಅಂದರೆ ಜುಲೈ 19 ಸೋಮವಾರ ಸಂಜೆ 6:50 ಕೃಷಿರಂಗ ಕಿಸಾನ್ ವಾಣಿಯಲ್ಲಿ ಅರಿಶಿಣ ಬೆಳೆಯಲ್ಲಿ ಲಾಭದಾಯಕ ಕೃಷಿ ಕ್ರಮಗಳನ್ನು ಕುರಿತು ಮೈಸೂರಿನ ತೋಟಗಾರಿಕೆ ವಿಜ್ಞಾನಗಳ ಮಹಾವಿದ್ಯಾಲಯದಲ್ಲಿ ಸಹಾಯಕ ಪ್ರಾಧ್ಯಾಪಕರಾಗಿರುವ ಡಾಕ್ಟರ್ ಎಚ್ಎಂ ಪಲ್ಲವಿ ಅವರೊಂದಿಗಿನ ಸಂದರ್ಶನದ ಮೊದಲ ಭಾಗ. ಜುಲೈ 20 ಮಂಗಳವಾರ ಇದೇ ಸಂದರ್ಶನದ ಎರಡನೆಯ ಭಾಗವನ್ನು ಆಲಿಸುವಿರಿ. ಕರ್ನಾಟಕದಲ್ಲಿ ಅರಿಶಿನವನ್ನ ಸುಮಾರು 17,000-20,000 ಹೆಕ್ಟೇರ್ಗಳಲ್ಲಿ ನಾವು ಬೆಳೀತಾ ಇದ್ದೇವೆ. ಕೋವಿಡ್ ಬಂದ್ಮೇಲೆ ಅರಿಶಿನದಲ್ಲಿರುವ ಒಂದು ಇಮ್ಯುನಿಟಿ ಬೂಸ್ಟರ್ ಅಂತಾನೆ ಹೇಳ್ಬೋದು, ರೋಗ ನಿರೋಧಕ ಶಕ್ತಿನ ಹೆಚ್ಚಿಸುವಂತಹ ಅಂಶಗಳಿದೆ ಅಂತ ತಿಳಿದು ಬಂದಾಗಿಂದ ಜಾಗತಿಕ ಮಾರುಕಟ್ಟೆಯಲ್ಲಿ ಇದರ ಬೇಡಿಕೆ ಬಹಳ ಹೆಚ್ಚಾಗಿದೆ. ಹಾಗಾಗಿ ಈ ವರ್ಷ ಇನ್ನೂ ಅಧಿಕವಾದ ಪ್ರದೇಶದಲ್ಲಿ ನಾವು ರೈತರು ಅರಿಶಿನವನ್ನ ಬೆಳೆಯೋದಕ್ಕೆ ಆಸಕ್ತಿಯನ್ನ ಹೊಂದಿದ್ದಾರೆ. ಇದುವರೆಗೂ ನಾವೇನು ಅರಿಶಿನ ತಳಿಗಳನ್ನ ಬೆಳೀತಾ ಇದ್ದೀವಿ, ಉದಾಹರಣೆಗೆ ಸಾಂಗ್ಲಿ, ಕಡಪ, ಈರೋಡು, ಸೇಲಮ್ಮು ಮತ್ತೆ ಇನ್ನು ಸ್ಥಳೀಯ ಹಲವಾರು ತಳಿಗಳೇನ್ ಬೆಳೀತಾ ಇದ್ದೀವಿ, ಅದರಲ್ಲಿ ಕರ್ಕಿವಿನ ಅಂಶ ಸುಮಾರು 1.5-2.5 ಅತಿ ಹೆಚ್ಚು ಅಂದ್ರೆ 3% ಅಷ್ಟು ಮಾತ್ರ ಕರ್ಕಿವಿನ ಅಂಶವನ್ನ ನಾವು ಕಾಣಬಹುದು. ಆದ್ರೆ ಭಾರತೀಯ ಸಾಂಬಾರು ಸಂಶೋಧನಾ ಕೇಂದ್ರ ಆಗಿರುವಂತಹ ISR ಕ್ಯಾಲಿಕಟ್ ಅವರು ಅಧಿಕ ಇಳುವರಿ ಕೊಡೋದ್ರ ಜೊತೆಗೆ ಅಧಿಕ ಕರ್ಕಿವಿನ ಅಂಶವನ್ನು ಕೂಡ ಹೊಂದಿರುವಂತಹ ತಳಿಗಳನ್ನ ಅಭಿವೃದ್ಧಿಪಡಿಸಿ ರೈತರಿಗೆ ಬೆಳೆಯೋದಕ್ಕೆ ಬಿಡುಗಡೆನ ಮಾಡಿದ್ದಾರೆ. ಜುಲೈ 21 ಬುಧವಾರ ಅಜೋಲ್ಲಾ ಗೊಬ್ಬರದ ತಯಾರಿಕೆ ಹಾಗೂ ಬಳಕೆಯನ್ನು ಕುರಿತು ಮೈಸೂರು ತಾಲೂಕು ನಾಗನಹಳ್ಳಿ ಜಿಲ್ಲಾ ಕೃಷಿ ತರಬೇತಿ ಕೇಂದ್ರದಲ್ಲಿ ಉಪ ಕೃಷಿ ನಿರ್ದೇಶಕರಾಗಿರುವ ಡಾಕ್ಟರ್ ಜಿಎಚ್ ಯೋಗೀಶ್ ಅವರೊಂದಿಗೆ ಸಂದರ್ಶನ. ಈ ಅಜೋಲವನ್ನ ನಾವು ಬೆಳೀಬೇಕು ಅಂದ್ರೆ ಭತ್ತದ ಗದ್ದೆಗಳಲ್ಲಿ ಯಾವ ರೀತಿಯಲ್ಲಿ ಬೆಳಿಬಹುದು ಅಂತಕ್ಕಂಥ ಪ್ರಶ್ನೆ ರೈತರಲ್ಲಿ ಮೂಡೆ ಮೂಡುತ್ತದೆ. ಇದನ್ನ ನಾವು ಯಾವ ರೀತಿಯಲ್ಲಿ ಬೆಳಿಬಹುದು ಅಂದ್ರೆ 4 ರೀತಿಯಲ್ಲಿ ಅಜೋಲವನ್ನು ಬೆಳಿಬಹುದು. ಒಂದೇನಂತಂದ್ರೆ ನಮ್ಮ ಜಮೀನುಗಳಲ್ಲಿ ಗದ್ದೆನ ಪ್ರಾರಂಭ ಮಾಡೋದಕ್ಕಿಂತ ಮುಂಚಿತವಾಗಿ ನಾವೇನ್ ಮಾಡ್ಬೇಕಾಗ್ತದೆ, ಗದ್ದೆಯನ್ನ ಒಂದು ತಿಂಗಳ ಮುಂಚಿತವಾಗಿ ಗದ್ದೆನ ಈಗ ನಾವೇನ್ ಮಾಡ್ತೀವಿ 15 ದಿನ ಮುಂಚಿತವಾಗಿ ರೆಡಿ ಮಾಡ್ಲಿಕ್ಕೆ ಹೋಗ್ತೇವೆ. ಆದ್ರೆ ಅದನ್ನೇನೆ ಒಂದು ತಿಂಗಳ ಮುಂಚಿತವಾಗಿ ನಾವೇನಾದ್ರು ಗದ್ದೆಯನ್ನ ರೆಡಿ ಮಾಡ್ಕೊಂಡ್ರೆ, ಗದ್ದೆಯನ್ನೆಲ್ಲ ಕ್ಲೀನಾಗಿ ರೆಡಿ ಮಾಡಿಕೊಂಡು ಅದರಲ್ಲಿ ಅಜೋಲ ಒಂದಿಡೀ ಅಜೋಲವನ್ನು ನಾವು ಆ ಗದ್ದೆಗೆ ಬಿಟ್ಟಾಗ ಅದು ಒಂದು ತಿಂಗಳುಗಳ ಕಾಲ ಅಂದರೆ ನಾಟಿ ಮಾಡೋ ಸಮಯದವರೆಗೆ ಅದು ಬೆಳೀತಾ ಹೋಗ್ತದೆ. ಬೆಳೆದಾದಮೇಲೆ ನಾಟಿ ಮಾಡಬೇಕಾದ್ರೆ ಟಿಲ್ಲರ್ನ ಉಪಯೋಗಿಸ್ಕೊಂಡು ಪಡ್ಲಿಂಗನ್ನು ಭೂಮಿಗೆ ಸೇರಿಸಿಬಿಟ್ಟು ನಾವು ಆ ಅಜೋಲವನ್ನು ಮಣ್ಣಿಗೆ ಸೇರಿಸಿದರೆ ಉತ್ತಮವಾದಂಥ ಗೊಬ್ಬರ ಆಗ್ತದೆ. ಒಂದು ವೇಳೆ ಆ ಟೈಮ್ ಸಮಯಾವಕಾಶ ಆಗಲಿಲ್ಲ, ನೀರು ಬಿಡಲಿಲ್ಲ, ಇದಾಗಲಿಲ್ಲ ಅಂತಂತಂದರೆ ಅವ್ರು ಏನು ಮಾಡ್ಬೋದು ಅಂತಂದರೆ ನಾಟಿ ಮಾಡಿದ ಮೇಲೆ ಎಲ್ಲ ಕ್ಲೀನಾಗಿ ನಾಟಿಯಾಗಿರ್ತದೆ, ಎಲ್ಲ ನೀರನ್ನು ಕಡಿಮೆ ಇಟ್ಟಿರ್ತಾರೆ, ಆವಾಗ ಏನು ಮಾಡ್ಬೋದು ಒಂದಿಡಿ ಅಥವಾ 2 ಇಡಿ ಅಥವಾ 1 ಕೆಜಿ ಅಜೋಲವನ್ನು ಎಷ್ಟು ಸಿಗ್ತದೋ ಅಷ್ಟು, ಒಂದು ಇಡಿ ಬಿಟ್ಟರೆ ಒಂದು ಸ್ವಲ್ಪ ಸಮಯಾವಕಾಶ ಜಾಸ್ತಿ ಬೇಕಾಗ್ತದೆ ಮಲ್ಟಿಪ್ಲಿಕೇಶನ್ ಆಗಲಿಕ್ಕೆ, 1-10 ಕೆಜಿ ಬಿಟ್ಟರೆ ಬೇಗನೆ ಮಲ್ಟಿಪ್ಲಿಕೇಶನ್ ಆಗಿ ಕವರೇಜ್ ಆಗ್ತದೆ. ಹಾಗಾಗಿ ಅದರಲ್ಲಿ ಸ್ವಲ್ಪ ಅಜೋಲ ಕಲ್ಚರ್ನ ಜಮೀನಿನಲ್ಲಿ ಬಿಟ್ಟುಬಿಟ್ಟು ನಾವು ಬಂದಾಗ ಏನಾಗ್ತದೆ, 1-4 ವಾರದಲ್ಲಿ ಅಂದರೆ 1 ತಿಂಗಳಲ್ಲಿ ಸಂಪೂರ್ಣವಾಗಿ ಆ ಗದ್ದೆನಲ್ಲಿ ನೀರಿನಲ್ಲಿ ತೇಲ್ಕೊಂಡು ಚೆನ್ನಾಗಿ ಬೆಳೀತಾ ಹೋಗ್ತದೆ. ಜುಲೈ 22 ಗುರುವಾರ ಸುಲಭ ವೆಚ್ಚದಲ್ಲಿ ರೇಷ್ಮೆ ಕೃಷಿಯಲ್ಲಿ ನಿರ್ವಹಣೆ ಹಾಗೂ ಮೌಲ್ಯವರ್ಧನೆ ಬಗ್ಗೆ ತಿಳಿಸಿಕೊಡಲಿದ್ದಾರೆ ಚಾಮರಾಜನಗರ ಜಿಲ್ಲೆ ಹರದನಹಳ್ಳಿ ಕೃಷಿ ವಿಜ್ಞಾನ ಕೇಂದ್ರದಲ್ಲಿ ವಿಷಯ ತಜ್ಞರಾಗಿರುವ ಚಂದ್ರಶೇಖರ ಎಸ್ ಕಳ್ಳಿಮನಿ. ಇವತ್ತಿನ ದಿವಸದಲ್ಲಿ ನಮಗೆ ಏನಪ್ಪಾ ಅಂತಂದ್ರೆ ಮುಖ್ಯವಾಗಿ ರೈತರಿಗೆ ನಾವು ರೇಷ್ಮೆ ಬೆಳಿತೀವಿ ನಮ್ಗೆ ಆ ತಕ್ಕನಾಗಿ ಗೂಡಿಗೆ ಬೆಲೆ ಸಿಕ್ಕಿಲ್ಲ ಅನ್ನೋದು ಒಂದು ಮಾತು ಕೇಳಿ ಬರ್ತಾ ಇದೆ. ಅದು ವಾಸ್ತವ ಕೂಡ. ಕಾರಣ ಇದಕ್ಕೆ ಹುಡ್ಕೊಂಡು ಹೋದ್ರೆ ನಮ್ಮ ಒಟ್ಟಾರೆ ಈಗಿನ ಸದ್ಯದ ಪರಿಸ್ಥಿತಿ, ಕೊರೋನಾ ಬಂದು ಇಷ್ಟೆಲ್ಲ ಸಮಸ್ಯೆ ಆಗಿರುವಂತಹ ಪರಿಸ್ಥಿತಿಯಲ್ಲಿ ರೈತ ಬಾಂಧವರಿಗೆ ಬೆಳೆದಿರತಕ್ಕಂತ ಬೆಳೆಯನ್ನ ಪಡೆದು ನೂಲನ್ನ ಬಿಚ್ಚುವಂತ ರೀಲರ್ಸ್ ಅಂತ ಏನ್ ಹೇಳ್ತೀವಿ, ಅವರು ಮಾಡುವಂತ ನೂಲಿಗೆ ಬೇಡಿಕೆ ಇಲ್ಲದೆ ಇರುವಂತದ್ದು. ಅಂದ್ರೆ ವಸ್ತ್ರವನ್ನಾಗಿ ಮಾಡೋದಕ್ಕೆ ಮಗ್ಗದವರಿಗೆ ಸಾಧ್ಯ ಆಗದೆ ಇರುವಂತದ್ದು. ಯಾಕಂತಂದ್ರೆ ವಸ್ತ್ರವನ್ನಾಗಿ ಮಾಡಿ ರೇಷ್ಮೆ ಬಟ್ಟೆನ ಮಾಡಿದ ನಂತರ ಅದಕ್ಕೆ ಹೇಗೆ ನಮ್ಗೆ ಸಾಕಷ್ಟು ಕಾರ್ಯಕ್ರಮಗಳಲ್ಲಿ, ಸಭೆ ಸಮಾರಂಭಗಳಲ್ಲಿ ಮತ್ತೆ ಮದುವೆ ಮುಂಜಿಗಳಲ್ಲಿ ರೇಷ್ಮೆಯನ್ನು ಉಪಯೋಗಿಸ್ತಾ ಇದ್ರು. ಈಗಿನ ವಾತಾವರಣದಲ್ಲಿ ಅದು ಕಡಿಮೆ ಆಗಿರೋ ಕಾರಣಕ್ಕೆ ಒಟ್ಟಾರೆ ಪ್ರಪಂಚದಾದ್ಯಂತ ಅದಕ್ಕೆ ಬೇಡಿಕೆ ಸದ್ಯದಲ್ಲಿ ಸ್ವಲ್ಪ ಕಡಿಮೆ ಇರೋದ್ರಿಂದ ಹೀಗಾಗಿ ರೈತ ಬಾಂಧವರಿಗೆ ಅದು ಸ್ವಲ್ಪ ಕಷ್ಟ ಅನ್ಸ್ತದೆ. 150 ರೂಪಾಯಿ 1 ಕೆಜಿ ಗೂಡಿದೆ ಸರ್, 200 ರೂಪಾಯಿ ಬಯೋಲ್ಟಿನ್ ಇದೆ, ಹೇಗೆ ನಾವು ರೇಷ್ಮೆಯನ್ನು ಮಾಡೋದು ಅನ್ನೋದು. ಜುಲೈ 23 ಶುಕ್ರವಾರ ನವೀನ ತಾಂತ್ರಿಕತೆಯಲ್ಲಿ ಅಣಬೆ ಕೃಷಿ, ಈ ಕುರಿತು ಮಾತನಾಡಲಿದ್ದಾರೆ ಕೆಆರ್ ನಗರ ತಾಲೂಕು ಸಾಲಿಗ್ರಾಮ ಹೋಬಳಿ ಹರದನಹಳ್ಳಿಯಲ್ಲಿ ಅಣಬೆ ಉದ್ಯಮ ನಡೆಸುತ್ತಿರುವ ಎಚ್ಕೆ ಕುಶನ್. ಸೊ ಮಶ್ರೂಮ್ ಅಲ್ಲಿ ಹಲವಾರು ವೆರೈಟಿ ವೆರೈಟಿ ಟೈಪ್ಸ್ ಇದೆ, ಅದರಲ್ಲಿ ಆಯಿಸ್ಟರ್ ಅಂತ ಇದೆ, ಮಿಲ್ಕಿ ಅಂತ ಇದೆ, ಶೀಟಾಕೆ ಇದೆ, ಬಟನ್ ಮಶ್ರೂಮ್ ಅಂತ ಇದೆ. ಸೊ ಅದ್ರಲ್ಲಿ ನಾವು ಥಿಂಕ್ ಮಾಡಿದಾಗ ನಾವು ಅಂದ್ರೆ ನಮ್ದು ಬೇಸಿಕಲಿ ಮಿಡಲ್ ಕ್ಲಾಸ್ ಫ್ಯಾಮಿಲಿ, ಸೊ ನಾವು ಬಟನ್ ಎಲ್ಲ ಮಶ್ರೂಮ್ ಮಾಡ್ತೀವಿ ಅಂದ್ರೆ ಅದಕ್ಕೆ ನಮಗೆ ಕ್ರೋರ್ ಟು ಕ್ರೋರ್ ಇನ್ವೆಸ್ಟ್ಮೆಂಟ್ ಬೇಕಾಗುತ್ತೆ. ಸೊ ಅದ್ರ ಕಡೆ ನಾವು ಹೋಗ್ಲಿಲ್ಲ. ಸೊ ಅದಾದ್ಮೇಲೆ ನಾವು ಇನ್ನು ಮಿಕ್ಕಿದ ಏನ್ ಮಾಡ್ಬೋದಪ್ಪ ಅಂತ ಸರ್ಚ್ ಮಾಡಿದಾಗ ನಮ್ಗೆ ಆಯಿಸ್ಟರ್ ಮತ್ತೆ ನಾವು ಮಿಲ್ಕಿ ಮಶ್ರೂಮ್ನ ಲೋ ಇನ್ವೆಸ್ಟ್ಮೆಂಟ್ ಅಲ್ಲಿ ನಾವು ಮಾಡ್ಬೋದು ಅಂತ ನಮ್ಗೊಂದು ಇನ್ಫಾರ್ಮೇಶನ್ ಸಿಕ್ತು. ಸೊ ಅದಾದ್ಮೇಲೆ ನಾವು ಯಾವ ತರ ಅದನ್ನ ಗ್ರೋ ಮಾಡ್ಬೇಕು ಅನ್ನೋ ಒಂದು ಇನ್ಫಾರ್ಮೇಶನ್ ನಾವು ಸರ್ಚ್ ಮಾಡ್ಬೇಕಾದ್ರೆ ನಮ್ಗೆ ಟ್ರೈನಿಂಗ್ ಅವಶ್ಯಕತೆ ಇತ್ತು. ಸೊ ನಾವು ಟ್ರೈನಿಂಗ್ ನಾವು ಬ್ಯಾಂಗ್ಳೂರ್ ಬಯೋಸೆಂಟರ್ ತಗೋತೀವಿ ಉಳಿಮೋವನಲ್ಲಿ. ಸೊ ಅದಾದ್ಮೇಲೆ ನಾವು ಮಾರ್ಕೆಟಿಂಗ್ ರಿಸರ್ಚ್ ಮಾಡ್ತೀವಿ, ಅಂದ್ರೆ ಯಾರಿಗೆ ಕೊಡಬೇಕು, ಎಷ್ಟು ಕೊಡಬೇಕು, ಏನ್ ರೇಟ್ ಕೊಡಬೇಕು, ಮತ್ತೆ ನಮ್ಗೆ ಬೀಜ ಎಲ್ಲಿ ಸಿಗುತ್ತೆ, ನಾವು ಹೋಲ್ಸೇಲ್ ಮಾರ್ಕೆಟಿಂಗ್ ಮಾಡ್ಬೋದಾ ಇಲ್ಲಾಂದ್ರೆ ನಾವು ರೀಟೇಲ್ ಮಾಡ್ಬೋದಾ ಅನ್ನೋ ಒಂದು ಇನ್ಫಾರ್ಮೇಶನ್ ಎಲ್ಲ ಗ್ಯಾದರ್ ಮಾಡಿ ನಾವು ನಮಗೆ ಒಂದು ಮಾರ್ಕೆಟ್ ಸೆಟ್ ಆದ್ಮೇಲೆ ನಾವು ಇದನ್ನ ಟ್ರಯಲ್ ಅಂಡ್ ಪರ್ಪೋಸ್ಗೆ ಅಂದ್ರೆ ಒಂದು 2-3 ಬ್ಯಾಚ್ ಬೆಳೆದಿ ಮತ್ತೆ ಸಕ್ಸಸ್ ನಮ್ಗೆ ಕಾಲ ಆಗುತ್ತೆ ಇಲ್ಲ ಅಂತ ಚೆಕ್ ಮಾಡೋಕ್ಕೆ ನಾವು ಬ್ಯಾಂಗ್ಳೂರು ಹೊಸಕೋಟೆ ನಿಯರಲ್ಲಿ ಒಡ್ಡಳ್ಳಿ ಅಂತ ನನ್ನ ಫ್ರೆಂಡ್ ಪ್ರದೀಪ್ ಅವ್ರದ್ದು ಶೆಡ್ ಇತ್ತು, ಖಾಲಿ ಶೆಡ್ಡು, ಅಲ್ಲಿ ನಾವು ಟ್ರೈ ಮಾಡ್ದು 2 ಬ್ಯಾಚ್. ಜುಲೈ 24 ಶನಿವಾರ ಸಮಗ್ರ ಕೃಷಿಯಲ್ಲಿನ ತಮ್ಮ ಅನುಭವವನ್ನು ಹಂಚಿಕೊಳ್ಳಲಿದ್ದಾರೆ ಕೆಆರ್ ಪೇಟೆ ತಾಲೂಕು ಅಕ್ಕಿ ಹೆಬ್ಬಾಳು ಹೋಬಳಿ ಐಪನಹಳ್ಳಿಯ ಪ್ರಗತಿಪರ ಕೃಷಿಕ ಮಹೇಶ್. ಸರ್, ಅವರು ಭತ್ತ ಕಬ್ಬು ತೋಟ ತೆಂಗು ಇಷ್ಟು ಮಾಡಿದ್ರು ಅವರು. ಇನ್ನು ಅವರು ಸ್ವಲ್ಪ ಸ್ವಲ್ಪ ತರಕಾರಿ ಹಾಕಿಸ್ತಿದ್ರು, ಬದನೆ ಟೊಮೊಟೆ ಮೆಣಸಿಗೆ ಇಷ್ಟು ಹಾಕಿಸ್ತಿದ್ರು. ಆಮೇಲೆ ಅವ್ರು ತೀರೋದ್ಮೇಲೆ ನಾನು ತೆಂಗಿನ ಇಟ್ಕೊಂಡು ಇನ್ನು ಎಕ್ಸ್ಟ್ರಾ ತೆಂಗಿನ ಇಟ್ಕೊಂಡು ಇನ್ನೂ ಸ್ವಲ್ಪ ಭೂಮಿ ಇದಾವೆಲ್ಲ ಮಣೆ ಪಣೆ ಒಡಿಸಿ ಮಟ್ಟ ಮಾಡಿಸಿ ಅವಕ್ಕೆಲ್ಲ ಪಂಪ್ ಸೆಟ್ ಮಾಡಿಸಿ ಪೈಪ್ ಲೈನ್ ವ್ಯವಸ್ಥೆ ಪ್ರತಿ ಒಂದು ಹೊಲಕ್ಕೂ ಕ್ಯಾಪ್ ವ್ಯವಸ್ಥೆ ಮಾಡಿಸಿದ್ದೀನಿ. ಎಲ್ಲ ಮಾಡಿಸಿ ನಾನೇ ಸ್ವಂತ ಬೋರ್ವೆಲ್ ಒಡಿಸಿ ಸ್ವಂತ ನನ್ನ ಹೊಲಕ್ಕೆ ಟಿ ಸಿ ಮಾಡಿಸಿ ಟ್ರಾನ್ಸ್ಫಾರ್ಮ್ ಪಿಟ್ಟಿ ಅಂತ ಬರ್ತದೆ ಅದೆಲ್ಲ ಮಾಡಿಸಿ ಸೌಲಭ್ಯ ಮಾಡ್ಕೊಂಡಿದ್ದೀನಿ. ಅದೇನು ತೊಂದರೆ ಇಲ್ಲ ಹೊಲಕ್ಕೆ. ಹೊಲದಲ್ಲಿ ನೀರು ಒಂದೆರಡು ಪಂಪ್ ಸೆಟ್ ಒಳ್ಳೆ ಚೆನ್ನಾಗಿ ನೀರು ಬಂದವೆ, ಇನ್ನೊಂದೆರಡು ಬಾರು ಕಮ್ಮಿ. ಜೊತೆಗೆ ಅಲ್ಲಿ ಕೆರೆ ನೋಡೋರಲ್ಲ, ಆ ಕೆರೆಗೆ ಒಂದು ಓಪನ್ ವೆಲ್ ಮಾಡಿಸ್ಕೊಂಡಿದ್ದೀನಿ, ಆದರೂ ಸಹಾಯನೂ ಚೆನ್ನಾಗದೆ ನನಗೆ. ಕೆರೆ ಓಪನ್ ವೆಲ್ ಮಾಡಿಸೋದ್ರಿಂದ ಯಾವ ಬೆಳೆಗೆ ಅದು ಅನುಕೂಲ? ಸರ್, ಎಲ್ಲ ಬೆಳೆಗೂ ಹಾಯಿಸ್ತೀನಿ ಅದನ್ನು, ಅತಿ ಅಗತ್ಯ ಇದ್ದಾಗ ಹಾಯಿಸ್ತೀನಿ. ಸುಮ್ಮನೆ ಎಲ್ಲ ಟೈಮ್ ಯೂಸ್ ಮಾಡಕ್ಕಿಲ್ಲ ಅದು. ಇಂಥ ಬೇಸಿಗೆ ಸಂದರ್ಭದಲ್ಲಿ ನೀರು ನನಗೆ ಬೇಕು ಒಂದು ಸಂದರ್ಭದಲ್ಲಿ ನಾನು ಅಲ್ಲಿದ್ದಾಗ ಹಾಯಿಸ್ತೀನಿ ಅಲ್ಲೇ ಇದ್ದು. ಜುಲೈ 25 ಭಾನುವಾರ ಸಾಪ್ತಾಹಿಕ ಸರಣಿ ತೋರಣ ಹೂರಣ. ರಾಜಣ್ಣ, ಅಲ್ಲ ಕಣಪ್ಪ, ನೀನ್ ಹೋಗಿ ಹೋಗಿ ಈ ತರ ಮಾತ ಅವನ ಹತ್ರ ಹೇಳುದು ಬ್ಯಾಂಕ್ ಅಕೌಂಟ್ ಹಾಕೊಂಡಂಗೆ ಅಂತ, ಅವನ್ ನಂಬರೇ ಕೊಡ್ತೀನಿ ಅಂತ. ಆಮೇಲೆ ಅವನು ಸುಬ್ಬಣ್ಣ, ನಾನು ಉದಾಹರಣೆ ಹೇಳದ್ದು. ಆಮೇಲೆ ಮೇಸ್ಟ್ರು ಇವ್ರದ್ದು, ಹೆಡ್ ಮಾಸ್ಟರ್ ಅಲ್ಲವ, ಮುಖ್ಯ ಶಿಕ್ಷಕರು ಸ್ಕೂಲ್ದು ಮೊನ್ನೆ ಮಾತಾಡ್ತಿದ್ರು, ಏನಪ್ಪಾ ನಿನ್ ಶಿಷ್ಯ ರಾಜಣ್ಣವರು ನಮ್ಮ